ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ QR ಸ್ಕ್ಯಾನ್ ಮಾಡ್ತೀರಿ, ಬಿ ಹಣದ ಕನಸು ಕಾಣ್ತೀರಿ, ಸಿ UPI ಪಿನ್ ಹಣ ಕಳುಹಿಸಲು ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ತಜ್ಞವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸಾವಯವ ಪದ್ಧತಿಯಲ್ಲಿ ಬೆಲ್ಲದ ತಯಾರಿಕೆ ಮತ್ತು ಮಾರಾಟ, ಈ ವಿಷಯ ಕುರಿತು ಬಸವನ ಬಾಗೇವಾಡಿಯ KPTCL ಕಿರಿಯ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಶೇಖರ್ ರೆಡ್ಡಿ ಅವರ ಧ್ವನಿಮುದ್ರಣವನ್ನ ಆಲಿಸುವಿರಿ. ಇವತ್ತು ನನಗೂ ಕೂಡ ಈ ಒಂದು ಸಾವಯವ ಪದ್ಧತಿಯ ಬೆಳೆ ಹಾಗೂ ಸಾವಯವ ಪದ್ಧತಿಯಲ್ಲಿ ಬೆಳೆದ ಬೆಳೆಯ ಮಾರುಕಟ್ಟೆ, ಇದರ ಬಗ್ಗೆ ನಾನು ಕೂಡ ಸಾಕಷ್ಟು ವರ್ಷಗಳಿಂದ ತಿಳ್ಕೊಳ್ತಾ ಬಂದಿದ್ದೀನಿ, ಸಾಕಷ್ಟು ಕಲ್ತಿದ್ದೀನಿ. ನಾನು ಕಲ್ತಿರುವ ಅನುಭವಗಳನ್ನ, ನನ್ನಲ್ಲಿರುವ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ನನ್ನ ಹೆಸರು ಚಂದ್ರಶೇಖರ್ ಎಸ್ ರೆಡ್ಡಿ, ಸ್ವಂತ ಊರು ಇಲ್ಲೇ ಮಣಗುಳಿ. ಸೊ ರೆಡ್ಡಿ ಫಾರ್ಮ್ ಅಂತ ಒಂದು ನಮ್ಮದೇ ಆದ ಒಂದು ಚಿಕ್ಕ ಫಾರ್ಮ್ ಇದೆ. ನೀವು ಯೂಟ್ಯೂಬಲ್ಲಿ ಏನಾದರೂ ಕಬ್ಬಿನ ಬಗ್ಗೆ ಬರೇ ಕಬ್ಬು ಬೆಳೆಯೋದು ಹೇಗೆ ಅಂತ ಹೊಡೆದ್ರೆ ಫಸ್ಟ್ ನೂಲಿಸರ್ದ ವಿಡಿಯೋನೇ ಬರ್ತದೆ. ವಿಜ್ಞಾನಿಗಳು ನೀಡಿರುವಂಥ ಸಾಕಷ್ಟು ಯೂಟ್ಯೂಬರ್ ಸಾಕಷ್ಟು ಜನ ಯೂಟ್ಯೂಬರ್ಸ್ ಕೂಡ ಬಿಟ್ಟಿದ್ದಾರೆ, ಅದನ್ನು ನೀವು ನೋಡ್ತಾ ಹೋದರೆ ಅನುಭವ ಬರುತ್ತೆ. ಏನು ಸರ್ ಸಾವಯವದ ಬಗ್ಗೆ ಹೇಳಿದ್ರೆ, ನನ್ನ ಅನುಭವದಲ್ಲಿ ನಮ್ಮ ಫಾರ್ಮ್ನಲ್ಲಿ ನಮ್ಮ ಎಲ್ಲ ಕುಟುಂಬದವರು ಪಾರಂಪರಿಕವಾಗಿ ಏನು ಕೃಷಿಯನ್ನು ಮಾಡ್ತಾ ಬಂದಿದ್ದಾರೆ ಅದರ ಅನುಭವದ ಆಧಾರದ ಮೇಲೆ ಹೇಳೋದಾದರೆ, ಸರ್ ಹೇಳಿದ್ದನ್ನು ಎಷ್ಟು ಮಾಡ್ತೀರಿ, ಹೆಂಗೆ ಮಾಡ್ತೀರಿ, ಏನು ಮಾಡ್ತೀರಿ, ಎಷ್ಟು ಪ್ರಮಾಣ ಹಾಕ್ತೀರಿ, ಎಷ್ಟು ಕಡಿಮೆ ಹಾಕ್ತೀರಿ, ಎಷ್ಟು ಹೆಚ್ಚಾಕ್ತೀರಿ, ಯಾವ ತಳಿ ಹೆಚ್ತೀರಿ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಕೆಲಸ ಯಾರು ಮಾಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಕೆಲಸ ಕಬ್ಬು ಬೆಳೆಯವರೇ ಮಾಡ್ತಿದ್ರೆ ಅಂದ್ರೆ ಅವ್ರು ಹೇಳಿದ್ದಕ್ಕೆ ತಕ್ಕಂತೆ ಎಲ್ಲ ರಿಸಲ್ಟ್ ಬರ್ತದೆ. ಈ ಕೆಲಸ ನೀವು ಆಳು ಹೆಚ್ಚು ಮಾಡ್ಸಕತ್ತಿದ್ರೆ ಅಂದ್ರೆ ಮೋಸ್ಟ್ಲಿ ನನ್ನ ಅನುಭವದ ಪ್ರಕಾರ ಇದ್ರ ಅರ್ಧ ರಿಸಲ್ಟ್ ಏನರ ಬರಕ್ ಸಾಧ್ಯ ಇಲ್ಲ, ಅಡ್ವರ್ಸ್ ರಿಸಲ್ಟ್ನು ಅಂದ್ರೆ ವಿರೋಧ ರಿಸಲ್ಟ್ನು ಬರುವಂತ ಚಾನ್ಸಸ್ ಅದ. ನಾ ಕಳೆದ 10 ಹಿಂದೆನೆ KVK ಒಳಗೆ ಬಂದು ವಸ್ತ್ರ ಸರ್ ಅಂತ ಇಲ್ಲೊಬ್ರು ವಿಜ್ಞಾನಿಗಳು, ಹಿರಿಯ ವಿಜ್ಞಾನಿಗಳು, ಅವರ ಮಾರ್ಗದರ್ಶನದಲ್ಲಿ ಶುರು ಮಾಡಿದ್ದು. ಇವತ್ ನಾವು ಯಾವ ಹಂತಕ್ಕೆ ಬಂದಿದ್ದೇವೆ ಅಂದ್ರೆ ನೂಲಿ ಸರ್ ನಾನು ಒಂದು ವಾರದಲ್ಲಿ ಒಂದ್ ಸಾರಿ ಆದ್ರೂ ಮಾತಾಡ್ತೀನಿ, ಯಾಕಂದ್ರೆ ಈ ಕೃಷಿಯಲ್ಲಿ ಎಸ್ಪೆಷಲಿ ಸಾವಯವದಲ್ಲಿ ದಿವಸಕ್ಕೊಂದು ಹೊಸ ಚಾಲೆಂಜ್ ಬರ್ತಾ ಇರ್ತದೆ. ಇಲ್ಲಿ ಫಿಕ್ಸ್ಡ್ ಅಂತ ಏನೂ ಇಲ್ಲ, ಸಾವಯವ ಅಥವಾ ನೈಸರ್ಗಿಕ ಕೃಷಿ ಮಾಡೋದ್ರೊಳಗೆ ಹೊಸ ಹೊಸ ಚಾಲೆಂಜ್ಗಳು ಬರ್ತಾವೆ. ಅದಕ್ಕೆ ಬಹಳ ಅತಿ ಬೆಸ್ಟ್ ಉದಾಹರಣೆ ಅಂದ್ರೆ ಈ ವರ್ಷದ ವಾತಾವರಣ ಬದಲಾವಣೆ. ಪ್ರತಿಯೊಂದು ಕಬ್ಬಿಗೂ ಕೂಡ 6 ಕಬ್ಬಿಗೂ ಹೂ ಬಂದದ, 12 ಬಂದದ, 18 ಹೂ ಬಂದದ. ಇದೇನು ಸಾವಯವ ಕೃಷಿ ಆಗಲಿ, ನೈಸರ್ಗಿಕ ಕೃಷಿ, ಇವೆಲ್ಲ ಸಂಪೂರ್ಣವಾಗಿ ನಿಸರ್ಗದ ಜೊತೆ ಇರುವಂತ ಕೃಷಿಗಳು. ನಿಸರ್ಗ ಏನು ಹೇಳ್ತದ ಅದ್ರ ಪ್ರಕಾರನೇ ಬದುಕುವಂತ ಕೃಷಿಗಳು. ಸೈಂಟಿಸ್ಟ್ಗಳಿಗೆ ಹೇಳಿದ್ದನ್ನ ನಾವು ಕರೆಕ್ಟ್ ಆಗಿ ನೋಡ್ರಿ. ನಮ್ಮ ಮನೇಲಿ ಯಾರಾದ್ರೂ ನಮ್ಮ ಮಗ ಆರಾಮ್ ತಪ್ಪಿತ್ತು ಮುಖಾಸನ್ ಮಾಡಿದ್ನಂದ್ರ, ಯಾಕಪ್ಪ ಏನಾಗಿದೆ, ಅನಳಿಪಟ್ಟಣ ದವಾಖಾನೆ ಹೋಗ್ಬೋರು ಅಂತೀವಿ. ಅದೇ ನಮ್ಮ ಕಬ್ಬು ಒಣಗಾಕತ್ತಿತ್ತು ಅಂದ್ರೆ ನೋಡ್ತೀವಿ, ಒಂದು ವಾರ ಮೊದಲು ಹೊಳೆ ಬಂದಿರ್ತೀವಿ. ಕಬ್ಬು ಒಣಗಿದಾಗ ಅದನ್ನೊಂದು ಫೋಟೋ ಹೊಡ್ಕೊಂಡ ಅದನ್ನ ತೊಗೊಂಬಂದ, ಇಲ್ಲಿ ನಾಡಗೌಡ ಸರ್ ಇದ್ದಾರೆ, ವಸ್ತ್ರ ಸರ್ ಇದ್ದಾರೆ, ಸರ್ ಹಿಂಗೆ ಆಗ್ಯದಂತ ನಾವು ಡಾಕ್ಟರ್ ಬಳಿ ಮಕ್ಕಳ ಸಂಬಂಧಕ್ಕೆ, ಆದ್ರೆ ನಮ್ಮ ಬೆಳೆ ನಮ್ಮ ಗಿಡಗಳು ನಮ್ಮ ಮಕ್ಕಳಂತ ನಾವ್ಯಾರೂ ಟ್ರೀಟ್ ಮಾಡಂಗಿಲ್ಲ. ಭಾಳ ಆದ್ರೆ ಎಲ್ಲಿಗೆ ಹೋಗ್ತೇವೆ, ಸೀದಾ ಗೊಬ್ಬರ ಅಂಗಡಿ ಹೋಗ್ತೀವಿ. ಅವರು ಸಹೋದರ ಹೇಳ್ತಾರೆ, ಇದನ್ನ ಹೊಡಿಯೋದು ಬಾರಿ ಬಂದದ, ಇದನ್ನ ಹೊಡಿಯೋದು ಅದಕ್ಕಿಂತ ಬಾರಿ ಬಂದದ. ಒಂದ ತಾಸನೆ ಕಸ ಸುಡುವಂಥದ್ದು ಕೊಡಂದ್ರು, ಅವ್ರು ಅರ್ಧ ತಾಸನೆ ಸುಡ್ದ ಹೊಡಿಯತ್ತು ಹೇಳುವಂತ ಕೊಡುವಂತ ವ್ಯವಸ್ಥೆಗಳದಾವ. ಸೊ ಇದರಿಂದ ಏನಾಗ್ತದ, ಸಾವಯವದಲ್ಲಿ ನೀವು ಯಾವುದೇ ಕಸದೆಣ್ಣೆ ಬಳಸುವುದರಿಂದ, ಸಾವಯವ ಪದ್ಧತಿಯಲ್ಲಿ ಯಾವುದೇ ಬೆಳೆ ಬೆಳೆದ್ರಲ್ಲಿ ನೀವು ಕಸದೆಣ್ಣೆ ಹೊಡೆಯೋದ್ರಿಂದ ಅಲ್ಲಿರುವಂತ ಸೂಕ್ಷ್ಮಾನ್ ಜೀವಗಳು ಇಮ್ಮಿಡಿಯೇಟ್ ಆಗಿ ಡೆತ್ ಆಗ್ತಾವ. ಸೊ ಅಲ್ಲಿಂದ ನಾವು ಸಾವಯವ ಮಾಡಿದಕ್ಕೆ ಯಾವುದೇ ಅರ್ಥ ಇಲ್ಲ, ಕಸದೆಣ್ಣೆ ಇರ್ಬೋದು ಮತ್ತೊಂದು ಇರ್ಬೋದು. ಸಾವಯವದಲ್ಲಿ ನಮಗೆ ಅನುಭವಕ್ಕೆ ಬಂದಿರೋದು ಮುಖ್ಯವಾದ ಚಾಲೆಂಜ್ ಏನಪ್ಪಾ ಅಂದ್ರೆ ಕೀಟಗಳ ನಿರ್ವಹಣೆ. ಏನು ಹುಳ ಹಾಕಾವಲ್ಲ ಅದನ್ನ ನಿರ್ವಹಣೆ ಮಾಡೋದು ಬಹಳ ಗಂಭೀರ ಸಮಸ್ಯೆ. ಸಾವಯವದಲ್ಲಿ ಸಾಕಷ್ಟು ಗ್ರೋತ್ ಮಾಡಬಹುದು, ಬೆಳೆಯನ್ನ ಸಾಕಷ್ಟು ಸಮೃದ್ಧವಾಗಿ ಬೆಳೆಸಬಹುದು. ಏನಾದ್ರು ಮಾಡಿದ್ರೆ ಕೀಟಗಳ ನಿರ್ವಹಣೆ ನಮಗೆ ಬಹಳ ಕಷ್ಟ ಆಗ್ತದೆ. ಕೀಟಗಳ ನಿರ್ವಹಣೆ ಯಾಕೆ ಕಷ್ಟ ಆಗ್ತದಂದ್ರೆ, ನಾವೆಲ್ಲ ಆರ್ಗ್ಯಾನಿಕ್ ಅಂತ ಯಾವುದು ಕೆಮಿಕಲ್ ಹೊಲರ್ ವೇಟ್ ಮಾಡಾಗ ನಮ್ಮ ಸುತ್ತಮುತ್ತ 100 ಕೆಮಿಕಲ್ ಹೊಡೆದ್ರಿಂದ ಅಲ್ಲಿ ನಮ್ಮಲ್ಲಿ ಏನೂ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಕೀಟಗಳು ನಮ್ಮಲ್ಲಿ ಬರ್ತಾವೆ. ನಮ್ಮಲ್ಲಿ ಕೀಟಗಳು ಹತೋಟಿಯಲ್ಲಿರ್ಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕಂದ್ರೆ ಮುಖ್ಯವಾಗಿ ನೈಸರ್ಗಿಕವಾಗಿ ದೇವರು ಕೊಟ್ಟಂತ ಕೋಳಿಗಳಾಗಿರ್ಬೋದು, ಪಾರವಾಳಗಳಾಗಿರ್ಬೋದು, ಹಕ್ಕಿಗಳು, ಪಕ್ಷಿಗಳು, ಗುಬ್ಬಿಗಳು, ನೀವೆಲ್ಲಾರು ನೋಡಿರ್ತೀರಿ. ಟ್ರ್ಯಾಕ್ಟರ್ ನೆಗ್ಲಿ ಹೊಡೆಯಕ್ ಹೊಂಟ್ನಂದ್ರ ನೆಗ್ಲಿ ಹಿಂದ 50 ಬೆಳ್ಳಕ್ಕೆ ಬಂದಿರ್ತಾವ. ಬೆಳ್ಳಗಳು ಏನ್ ಮಾಡ್ತಾವ, ನಮ್ಮ ಬೆಳಿ ತಿನ್ನಂಗಿಲ್ಲ. ಆ ಮಡಿಕೆ ಹೊಡೆದ ಹೊಲದಾಗ ಏನ್ ಹುಳಗಳು ಎದ್ದು ಬಂದಿರ್ತಾವಲ್ಲ ಅಂತ ಬ್ಯಾಡಾದ ಹುಳಗಳನ್ನ ತಿನ್ನಕ್ ಸ್ಟಾರ್ಟ್ ಮಾಡಿರ್ತಾವ. ನಾವೇನ್ ಮಾಡ್ತೇವೆ, ಜ್ವಾಳ ಮೊದಲು ಹೊಡಿತಿದ್ದೇವೆ, ಜ್ವಾಳ ನಮ್ಮೆಲ್ಲ 50 ಎಕರೆ 100 ಎಕರೆ ಜ್ವಾಳ ಹಕ್ಕಿ ಹೊಡೆಯಕ್ ಹೋಗಿದ್ದೇವೆ. ಗುಬ್ಬಿ ಹೊಟ್ಟೆ ಎಷ್ಟೈತ್ರಿ ಎಲ್ಲ ಕೂಡಿ? ಗುಬ್ಬಿ ಹೊಟ್ಟೆ ಎಷ್ಟೈತಿ? 1,000 ಗುಬ್ಬಿ ತಿಂದಾವ ಅಂದ್ರು 10 ಸೊಲಿಗೆ ಜ್ವಾಳ ತಿನ್ನಕ್ ಸಾಧ್ಯ ಇಲ್ಲ. ಆದ್ರೆ ಗುಬ್ಬಿ ಜ್ವಾಳ ತಿನ್ನಕ್ ಬಂದಿ ಬರೀ ಜ್ವಾಳ ತಿನ್ನೋದಿಲ್ಲ, ಅಲ್ಲಿ ಸಿಕ್ಕಂತ ಕೀಟಗಳು ಏನದಾವ ಎಲ್ಲಾನು ತಿಂದ ಹೋಗ್ತಾವ. ನಾವೇನ್ ಮಾಡ್ತೀವಿ, ಜ್ವಾಳ ಮರ 3 ಕಿಲೋ ಬದಲಿ 5 ಕಿಲೋ ಸೂಟ್ ತಗೊಂಡ್ರು ಸುಮ್ಮಿರ್ತೀವಿ. 5 ಕಿಲೋ ಜ್ವಾಳ ಸೂಟ್ ಮಾಡಿದ್ರು ಸುಮ್ಮಿರ್ತೀವಿ. ಆದ್ರೆ ಗುಬ್ಬಿ 10 ಗ್ರಾಮ್ ತಿಂದ್ರೆ ನಮಗೆ ರೈತರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇದರಿಂದನೇ ನೈಸರ್ಗಿಕ ಕೃಷಿ ಆಗಿರ್ಬೋದು, ಸಾವಯವ ಕೃಷಿ ಆಗಿರ್ಬೋದು ಸ್ವಲ್ಪ ಕಷ್ಟ ಆಗ್ತದೆ. ಸಾವಯವ ಕೃಷಿ ಅಂದ್ರೆ ಏನು, ನೈಸರ್ಗಿಕ ಕೃಷಿ ಅಂದ್ರೆ ಏನು? ನಮ್ಮ ಅನುಭವದಲ್ಲಿ ಯಾವುದೇ ಬಂಡವಾಳ ಇಲ್ಲದೆ ನಿಮ್ಮಲ್ಲಿರುವ ಸಂಪನ್ಮೂಲಗಳನ್ನ ಬಳಸ್ಕೊಂಡ ನೀವೇ ಸ್ವಂತ ದುಡಿದ, ನೀವೇ ಸ್ವಂತ ಅದನ್ನ ಪ್ರೊಸೆಸ್ ಮಾಡಿ, ನೀವೇ ತಂದು ಅದನ್ನ ಮಾರ್ಕೆಟ್ ತರುವಂತ ಕೆಲಸ ಮಾಡಿದ್ರೆ ಮಾತ್ರ ಅದು ಸಾವಯವದ ನೈಸರ್ಗಿಕ ಕೃಷಿ ಆಗ್ತದ. ನೀವು ನೆಗ್ಲಿ ಹೊಡೆಯಕ್ಕ, ಬೀಜ ತರಕ್ಕ ಬೀಜ ನಿಮ್ದಿಲ್ಲ, ಟ್ರ್ಯಾಕ್ಟರ್ ನಿಮ್ದಿಲ್ಲ, ನೀರ್ ಹಸೋರು ಬೇರೆ, ಅದನ್ನ ಕಸ ತೆಗೆಯೋರು ಬೇರೆ, ಗೊಬ್ಬರ ಒಗೆಯವ್ರು ಬೇರೆ, ರಾಶಿ ಮಾಡೋರು ಬೇರೆ, ತಗೊಳ್ಳೋರು ಇದೆಲ್ಲ ಮಾಡಿದಾಗ ನಮ್ಗೆ ಯಾವ್ದ್ರೊಳಗೂ ಲಾಭ ಬರಕ್ ಸಾಧ್ಯ ಇಲ್ಲ. ಸಾವಯವ ಕೃಷಿಯಲ್ಲಿ ಮೊದಲನೇ ಸ್ಟೆಪ್ ಏನಂದ್ರೆ ನಮ್ದು ಬಂಡವಾಳಗಳನ್ನ ಕಡಿಮೆ ಮಾಡ್ಬೇಕು. ಯಾವಾಗ ನಮ್ಮ ಬಂಡವಾಳ ಕಡಿಮೆ ಆಗ್ತದ ಅವಾಗ ಆಟೋಮೆಟಿಕ್ಲಿ ನಮ್ಗೆ ಯಾವುದೇ ಖರ್ಚು ಇಲ್ಲದೆ ಏನು ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂತ ಯಾವುದೇ ಬೆಳೆ ಇರ್ಬೋದು. ಸೊ ಕಬ್ಬಿನಲ್ಲಿ ಸರ್ ಹೇಳಿದ್ರು ಗೊಬ್ಬರ ಹಾಕ್ಬೇಕು. ಎಸ್, ನಮ್ಮಲ್ಲಿ ಎಷ್ಟು ಜನರ ಬಳಿ ಇವತ್ತು ಗೊಬ್ಬರ ಅದ? ಯಾಕಂದ್ರೆ ನಮ್ಮಲ್ಲಿ ಯಾರ ಬಳಿ ಎತ್ತಿಲ್ಲ, ಆಕ್ಳಿಲ್ಲ, ಇದ್ದವರು ನಾವು ಎಷ್ಟು ಹಾಕ್ತೀವಿ? ಯಾಕಂದ್ರೆ ಮೊದಲು ಎತ್ಕೊಳ್ಳಿರ್ತಿತ್ತು, ಎತ್ತಿನ ಗಾಡಿ ತಟ್ಕಟ್ಕೊಂಡು ಹೋಗಿ ಹೋಗಿ ಹಾಕ್ತಿದ್ವಿ. ಇವತ್ತು ಎಷ್ಟು ಸಾಕಷ್ಟು ಜನರಲ್ಲಿ ಅದು ಅವೈಲೇಬಿಲಿಟಿ ಇಲ್ಲ. ಇದ್ದವರಂತೂ ಹಾಕಿ ಬೆಳೀತಾರೆ. ಯಾರು ನೀವು ಏನಾರ ಬೆಳೆ ಬೆಳಿಬೇಕಂತ ವಿಚಾರ ಮಾಡಿರಿ, ಅಲ್ಲೊಬ್ಬರು 120 ಟನ್ ಬೆಳೆದಾರಂದ್ರೆ ನಾನು 120 ಟನ್ ಬೆಳಿತೀನಿ ಅಂಥೇಳಿ ನಾವು ಆ ತಳಿ ಯಾವ್ದು ಹಚ್ಚಾರ, ಗೊಬ್ಬರ ಯಾವ್ದು ಹೋಗದಾರ ಅದನ್ನು ಸ್ಟಡಿ ಮಾಡ್ತೀವಿ ಹೊರತು 120 ಟನ್ ಬೆಳೆದ ಒಂದು ಬೆಳೆ ಭೂಮಿ ಏನದ, ಅವ್ನ ಪ್ರಾಕ್ಟೀಸಸ್ ಏನದವ, ಅಲ್ಲಿ ವಾತಾವರಣ ಏನದ, ಅವ್ನು ನೀರು ಹೆಂಗೆ ಬಿಡ್ತಾನ, ಅದನ್ನು ನಾವು ಸ್ಟಡಿ ಮಾಡಲಾರೆ. ಆದ್ರೆ ಎಲ್ಲಿವರೆಗೂ ನಾವು ಭೂಮಿಯ ಆರೋಗ್ಯವನ್ನು ಕಾಪಾಡೋದಿಲ್ಲ ಅಲ್ಲಿವರೆಗೂ ನಾವು ಯಾರೂ ಕೂಡ ಅದರೊಳಗೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನುಭವದಲ್ಲಿ ಹೇಳ್ತೀನಿ. ಇನ್ನು ಜೀವಾಮೃತ ಏನು ನಾವು ತಯಾರು ಮಾಡ್ತೀವಿ ಸರ್ ಹೇಳಿದ್ರೆ ನಿಮಗೆ, ಜೀವಾಮೃತ ನೀವೇ ಮಾಡಬೇಕು. ನೀವೇ ನಿಮ್ಮದೇ ಆಕಳಿರ್ಬೇಕು, ನಿಮ್ಮದೇ ಸಗಣಿ ಇರಬೇಕು, ನಿಮ್ಮದೇ ಗೋಮೂತ್ರ, ನಿಮ್ಮನೆಯಂದೇ ಹಿಟ್ಟ ಅಂದರೆ ನಿಮ್ಮದೇ ತೊಗರಿ ಬೇಳೆದಾಗಿರ್ಬೋದು, ಕಡ್ಲಿ ಬೇಳೆ ಆಗಿರ್ಬೋದು, ವೇಸ್ಟ್ ಇರೋದು ಅಂತ ನಿಮ್ಮದೇ ಬೇಳೆ ಹಿಟ್ಟಾಗಿರ್ಬೋದು, ನೀವೇ ಅದನ್ನು ಅದೇನು ಪ್ರೊಸೀಜರ್, 3 ದಿವಸ ನಾವು ತಿರುಗಿಸ್ಬೇಕು ಕ್ಲಾಕ್ ವೈಸ್ ಗಡಿಯಾರ ಥರ ತಿರುಗಿಸಿ 3 ದಿವಸ ಆದಮೇಲೆ ಡ್ರೆಂಚ್ ಮಾಡೋದು, ಎಲ್ಲಿ ನಿಮಗೆ ಫಿಲ್ಟರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಇವತ್ತು ಡ್ರಿಪ್ ಇರಿಗೇಷನ್ ನಾವು ರಸಾವರಿ ಪದ್ಧತಿ ಸರ್ ಹೇಳ್ದಂಗೆ ಮಾಡಿದಾಗ ಅಲ್ಲಿ ನಾವು ನೇರವಾಗಿ ಮಾಡಿರುವಂಥ ಜೀವಾಮೃತವನ್ನು ಡೈರೆಕ್ಟಾಗಿ ನಾವು ವೆಂಚೂರ್ ಮೂಲಕ ಇದ್ರ ಮೂಲಕ ಬಿಡೋದು ಕಷ್ಟ ಆಗ್ತದೆ. ಯಾಕೆ ಸಗಣಿ ಅಂಶಗಳು ಅದ್ರ ಹೋಗಿ ಡ್ರಿಪ್ಗಳು ಬ್ಲಾಕೇಜ್ ಆಗ್ತಿರ್ತಾವೆ. ನೀವು ಡೈರೆಕ್ಟ್ ಮಾಡೋರಿದ್ರೆ ಅಂದ್ರೆ ಅದನ್ನ ಡ್ರೆನ್ಸ್ ಮಾಡುವುದು ಡೈರೆಕ್ಟ್ ಆಗಿ, ಅಥವಾ ಒಂದು 200 ಲೀಟರ್ ಬ್ಯಾರಲ್ದೊಳಗೆ ಸಣ್ಣದೊಂದು ಡ್ರಿಪ್ಪಿನ ಪೈಪ್ ಒಂದು ಚಾವಿ ಹಾಕಿ ನೀವು ಸೆಟ್ಟಿಂಗ್ ಇಟ್ಕೊಂಡು ಎಷ್ಟು ನೀರು ಕೌಲಿ ನಮ್ಮ ದಂಡಿ ಮುಟ್ತದ, 1/2 ತಾಸನೇ ಹೋಗ್ತದ, 1 ತಾಸನೇ ಹೋಗ್ತದ, ಸೆಟ್ಟಿಂಗ್ ಇಟ್ಕೊಂಡು ಅದ್ರ ಪ್ರಕಾರನೇ ಜೀವಾಮೃತಿ ಬಿಟ್ಕೋತ ಹೋದ್ರೆ ನಿಮಗೆ ಒಳ್ಳೆ ಅಂದ್ರೆ ಫಲವತ್ತಾದ ಬೆಳೆ ಬರ್ಲಿಕ್ಕೆ ಸಾಧ್ಯ. ಮತ್ತು ನೀವು ಇವತ್ತು ಕಾಲಚಕ್ರ ತಿರುಗ್ತಾ ಇದೆ, ನಿಮಗೆ ಗೊತ್ತಿರಲಿ, ಇವತ್ತು ಎಲ್ಲರ ಹತ್ರನೂ ಸಾಕಷ್ಟು ದುಡ್ಡು ಅದ, ಸಾಕಷ್ಟು ಕ್ವಾಂಟಿಟಿ ಅದ, ಲಕ್ಷ ದುಡ್ಡು ಅದರ, ತಿನ್ನುವ ಆಹಾರ ನಮ್ಮ ಇವತ್ತು ಜೀವನದಲ್ಲಿ ಮುಖ್ಯವಾಗಿ ಪ್ರತಿ ದಿವಸ ಯಾವುದೇ ಕುಟುಂಬ ಆಗಿರ್ಬೋದು 3 ನಾನು ಹೇಳ್ತೀನಿ ಆಹಾರ ಪದಾರ್ಥ ಇಲ್ಲದೆ ನಮ್ದು ಯಾರ್ದು ದಿವಸ ಮುಗಿಯಂಗಿಲ್ಲ. ಒಳ್ಳೇದು ಒಳ್ಳೆಣ್ಣೆ, 2 ಸ್ವೀಟ್ ಸಕ್ರಿ ಮತ್ತು ಹಾಲು, ಇವು 3 ಇಲ್ಲಾರ ನಾವು ಯಾರು ದಿವಸ ಮುಗಿಯಂಗಿಲ್ಲ. ಇವೆಲ್ಲನೂ ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಹೋಗುವಂಥ ಮೇಜರ್ ಐಟಮ್. ಎಣ್ಣೆ ಜೋಡಿನ ಪಲ್ಯ ಮಾಡ್ತೀವಿ, ಎಣ್ಣೆ ಜೋತಿನ ಸಾಂಬಾರು ಮಾಡ್ತೀವಿ, ಎಣ್ಣೆ ಒಳಗೆ ಕರಿತೀವಿ ಎಲ್ಲ ಎಣ್ಣೆ. ಇನ್ನು ಹಾಲ್ದೊಳಗೆ ಚಾ ಮಾಡ್ತೀವಿ, ಮೊಸರು ತಿಂತೀವಿ, ಮಜ್ಜಿಗೆ ತಿಂತೀವಿ, ಮಜ್ಜಿಗೆ. ಇನ್ನು ಸ್ವೀಟ್ ಅಂತೂ ನಿಮ್ಗೆ ಗೊತ್ತದೆ, ಆಲ್ಮೋಸ್ಟ್ ಸಕ್ಕರೆ ಇಲ್ಲ, ಯಾವ ಸ್ವೀಟ್ ಮಾಡೋಂಗಿಲ್ಲ, ಬೆಲ್ಲದ್ದು ಈಗ ಭಾಳ ಕಡಿಮೆ. ಸೊ ಇವು 3 ಪದಾರ್ಥಗಳು ನಾವು ಮಿನಿಮಮ್ ಸಾವಯವದಲ್ಲಿ ಬೆಳೆಯುವಂಥ ಪ್ರಯತ್ನಗಳಾಗಬೇಕು. ಯಾಕಂದ್ರೆ ಇವು 3 ಪದಾರ್ಥಗಳು ಆರೋಗ್ಯಯುತವಾಗಿ ನಮ್ಮ ದೇಹದಲ್ಲಿ ಸೇರಿದ್ರೆ ಮಾತ್ರ ನಾವು ಇಮ್ಯುನಿಟಿ ಪವರ್ಸ್ ಆಗಿರ್ಬೋದು, ನಮ್ಮ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು ಅದು ಹೆಚ್ಚಾಗ್ಲಿಕ್ಕೆ ಸಾಧ್ಯ. ಇನ್ನು ಜೀವಾಮೃತವನ್ನ ಸರ್ ಅವಧಿದು ಹೇಳಿದ್ರು, ಅವಧಿದು ಎಲ್ಲರ ಹತ್ರನೂ ಆಕಳು ಇರಕ್ಕಿಲ್ಲ, ಸಗಣಿ ಇರಕ್ಕಿಲ್ಲ. ಯಾರ ಹತ್ರ ಆಕಳದವ, ಯಾರ ಹತ್ರ ಗೋಮೂತ್ರ ಸಿಗ್ತದ? ನೀವು ನಂಬಲ್ಲಿ ಏನಿಲ್ಲ ಸರ್ ಆಕಳಿಲ್ಲ, ಒಟ್ಟ ವರಿ ಮಾಡ್ಕೋಬೇಡ್ರಿ. ನಿಮ್ದು ಏನ ಕಬ್ಬಿನ ರೌದಿ ಏನದಲ್ಲ ಅದನ್ನ ತಂದ ನೀವೇ ದಿವಸ ಒಂದೊಂದೇ ತಾಸು ತೆಗೆದ್ರು 4 ದಿವಸದೊಳಗೆ 1 ಎಕರೆದು ಕಬ್ಬಿನ ರೌದಿ ತಂದು ದಂಡಿಗೆ ಹೋಗಿಬಹುದು. ರೈತ 4-5 ದಿವಸದೊಳಗೆ 1 ಎಕರೆದ ಓದಿತ್ತಾನ ದಂಡಿಗೆ ಹೋಗಿಬೋದು. ಎಲ್ಲಿ ಹೋಗಿಬೇಕು? ಸ್ವಲ್ಪ ತೆಗ್ಗ ನೆರಳು ಇದ್ದಲ್ಲಿ ಹೋಗಿದ್ರೆ ಅಂದ್ರೆ ಭಾಳ ಚಲೋ. ನಿಮ್ಮ ಕಬ್ ಐತಂದ್ಮೇಲೆ ನೀರಾವರಿ ಇದ್ದೇ ಇರ್ತದ. ಸೊ ರವದಿಗೆ ನೀವು ಸ್ಪಿಂಕ್ಲರ್ ಹಚ್ಚಾಕ ನಿಮ್ಮ ಸೆಟ್ಟಿಂಗ್ ಇದ್ರಂತೂ ಭಾಳ ಚಲೋ. ಸ್ಪಿಂಕ್ಲರ್ ಇರ್ಲಿಕ್ಕೆ ನೀವೇ ತೊಗೊಂಡು 1-4 ಬಕೆಟ್ನ ನೀರು ತೊಗೊಂಡು ಅದಕ್ಕೆ ನೀರು ಗೊಜ್ಜಿ, ಆಮೇಲೆ ಯಾರು ಆಕಳದವ ಯಾರ ಬಲ್ ಹೆಂಡಿ ಅದ ಅವ್ರ ಬಲ್ ಹೋಗಿ ಹೆಂಡಿ ತಂದ ಅದನ್ನ ಕಲಿಸಿ ಅದ್ರೊಳಗೆ ಸ್ವಲ್ಪ ಗೋಮೂತ್ರ ಹಾಕಿ ಅದನ್ನು ಕಲಿಸಿ ನೀವು ಅದ್ರ ಜೊತೆ ವೇಸ್ಟ್ ಡಿಕಂಪೋಸರ್ ಅದು ಸಿಗ್ತದೆ, ಅದನ್ನು ಬೇಕಂದ್ರೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಅದ್ರ ಮೇಲೆ ಸ್ಪ್ರೇ ಮಾಡಿ ನಿಂಬಲ್ಲಿ ಅದ್ರ ಮೇಲೆ ನೀವು ಗೊಜ್ಜಿ ಅದು ಒಂದು ಹಸಿರದು ಈಗೇನು ಸೆಡ್ನೆಟ್ಗಳು ನಿಮ್ಗೆ ಭಾಳ ಕಡಿಮೆ ಪ್ರಮಾಣದೊಳಗೆ ಸಿಗ್ತಾವ. ನೀವು ಸೆಡ್ನೆಟ್ಗಳು ಅದ್ರ ಮೇಲೆ ಮುಚ್ಚಿಬಿಟ್ರೆ ಸರ್ ಹೇಳ್ದಂಗೆ 1 ತಿಂಗಳದೊಳಗೆ ನಿಮ್ಮ ಮುಂದಿನ ವರ್ಷಕ್ಕೆ ಬೇಕಾದಂಥ ಗೊಬ್ಬರ ನಿಮ್ಮ ಹೊಲದಾಗ ನೀವೇ ರೆಡಿ ಮಾಡ್ಕೋಬಹುದು. ನಿಮ್ಮ ಹೊಲದಾಗ ನೀವೇ ಗೊಬ್ಬರ ರೆಡಿ ಮಾಡ್ಕೊಂಡ ಮೇಲೆ ನಿಮ್ದು ಗೊಬ್ಬರ ಖರ್ಚು ಸಂಪೂರ್ಣವಾಗಿ ಉಳಿತದೆ. 1 ಎಕರೆ ಕಸ ತೆಗಿಬೇಕಂದ್ರೆ ಗಂಡ ಹೆಂಡತಿ ಅವ್ರು ಏನು ಒಕ್ಕಲ್ತನ ಇದ್ರೆ 1 ಎಕರೆ 1 ವಾರದಾಗ ಕಸ ತೆಗಿತಾರೆ. ನಮ್ದು ಇವತ್ತು ಮನಸ್ಥಿತಿ ಹೆಂಗಾಗ್ಯದ, ಆಳು ಸಿಗೋಲ್ಲು ಅಂತೇಳಿ 1 ವಾರ ತಿರುಗಾಡಿರ್ತೇವೆ. ಆಳು ಸಿಗೋಲ್ಲಾಗ ಸಂಜೆನೆ ತಿರುಗಾಡೋದು, ಮುಂಜೆ ಒಟ್ಟೆ ಹೊಲಕ್ಕೆ ಹೋಗಂಗಿಲ್ಲ, ಆಳು ಸಿಕ್ಕರೆ ಅಟ್ಟೆ ಹೊಲಕ್ಕೆ ಹೋಗೋದು. ಆ 7 ದಿವಸ ತಿರುಗಾಡೋ ಬದಲು 7 ದಿವಸ ಹೊಲಕ್ಕೆ ಹೋಗಿದ್ರೆ ಹೊಲದನ್ನ ಕಸನೇ ಕ್ಲಿಯರ್ ಆಗ್ತದೆ. ಸಾವಯವ ಪದ್ಧತಿ ಒಳಗೆ ನಾವು ಏನಾರ ಇವತ್ತು ರೈತ ಉಳಿಬೇಕಂದ್ರೆ ಅವ್ನು ಸ್ವಂತ ಕೆಲಸ ಮಾಡಿದ್ರೆ ಮಾತ್ರ ಉಳಿಯಕ್ಕೆ ಸಾಧ್ಯ ಅದ. ಸೈಂಟಿಸ್ಟ್ಗಳು ಸಾಕಷ್ಟು ಹೇಳ್ತಾರೆ. ಸೊ ಸೈಂಟಿಸ್ಟ್ಗಳು ಹೇಳಿದ್ದನ್ನು ಅಚ್ಚುಕಟ್ಟಾಗಿ ನಾವು ಸ್ವಂತ ಮಾಡಿದ್ರೆ 100ಕ್ಕೆ 100 ಅವ್ರು ಹೇಳಿದಂಥ ರಿಸಲ್ಟ್ಗಳು ಬರ್ತಾವ. ಆಮೇಲೆ ನೀವು ಮಣ್ಣುಗಳಲ್ಲಿ ಬಂದು ನೋಡ್ಬೋದು, ನಮ್ದೊಂದು ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ತೋಟದಾಗೆಲ್ಲ ನೋಡ್ಬೋದು. 18 ಎಕರೆ ನಮ್ಮ ಫಾರ್ಮ್ದೊಳಗೆ ನಿಮ್ಗೆ 1-5-6 ಎಕರೆ ಕಬ್ಬ ಅದ. ಅದು ನೂಲಿ ಸರ್ ಜೊತೆ ಮಾತಾಡಿ ಅವ್ರು ಏನು ಹೇಳಿದ್ರು, ಏನು ಪ್ರಾಕ್ಟೀಸ್, 2 ಕಣ್ಣಿನ ಕಬ್ಬ ಹಚ್ಚಬೇಕು, ಯಾವ ಥರ ಅದನ್ನು ಬೀಜೋಪಚಾರ ಮಾಡಬೇಕು, ಅವ್ರು ಏನು ಹೇಳಿದ್ರು ಅದೇ ಪ್ರಾಕ್ಟೀಸ್ ಮೇಲೆ ಮಾಡೆವು. 8 ತಿಂಗಳ ಕಬ್ಬ 25-26 ಗಣಿಕೆದ ನಮಗೆ. ಆ್ಯಕ್ಚುಲಿ ಮಾರ್ಚ್ನಾಗ ಏಪ್ರಿಲ್ನಾಗ ಹಚ್ಚಬೇಡ್ರೆ ಸಜೆಸ್ಟ್ ಮಾಡಿದರು. ನಾವು ಬೆಲ್ಲ ಮಾಡೋ ಉದ್ದೇಶದಿಂದನೇ ಪ್ಲಾಂಟೇಷನ್ ಮಾಡುವಂಥ ಅನಿವಾರ್ಯತೆ ನಮ್ಗೆ ಇದ್ದಿದ್ದರಿಂದ, ಪ್ರತಿ ತಿಂಗಳು ನಾವು ಒಂದು 1/2 ಎಕರೆ 1/2 ಎಕರೆ ಪ್ಲಾಂಟೇಷನ್ ಮಾಡೋ ಅನಿವಾರ್ಯತೆ ಇದ್ದರಿಂದ ನಾವು ಮಾರ್ಚ್ದೊಳಗು ಮಾಡೀವಿ, ಏಪ್ರಿಲ್ದೊಳಗು ಪ್ಲಾಂಟೇಷನ್ ಮಾಡೀವಿ. ನಾವು ನೂಲಿ ಸರ್ ಅವ್ರದ್ದು ಮತ್ತು ವಸ್ತ್ರ ಸರ್ ನಾಡಗೌಡ ಸರ್ ಗೈಡೆನ್ಸ್ ತೊಗೊಂಡು ಒಂದೊಂದು ಸ್ಟೆಪ್ ಮಾಡ್ಕೋತ ಹೋಗೀವಿ. ನಮ್ಮ ಕಬ್ಬ 25-26 ಗಣಕ್ಕೆ ಸಸ. ಆಮೇಲೆ ಕೆಲವೊಂದಿಷ್ಟು ತಳಿಗಳು ಕೆಲವೊಂದಿಷ್ಟಕ್ಕೆ ಯೂಸ್ ಆಗ್ತಾವ. ಬೆಲ್ಲದ ಸಂಬಂಧ ಏನು ಕಬ್ಬು ಮಾಡೋರಿದ್ದೀರಿ ಅದ್ರ ವೆರೈಟಿಗಳೇ ಬೇರೆ ಅದಾವೆ. ನೀವು ವೇಟ್ ಸಂಬಂಧ ಮಾಡೋ ವೆರೈಟಿಗಳೇ ಬೇರೆ ಬರ್ತಾವ. ಯಾಕಂದ್ರೆ ನೀವು ಸ್ವಂತ ಬೆಲ್ಲ ತಯಾರು ಮಾಡೋ ಉದ್ದೇಶ ನಿಮ್ದು ಏನರ ಇತ್ತಂದ್ರೆ ಸುಕ್ರೋಸ್ ಕಂಟೆಂಟ್ ಹೆಚ್ಚಿರುವಂಥ ಬೆಳೆಗಳನ್ನು ನೀವು ಹಚ್ಕೊಂಡ್ರೆ ಅಂದ್ರೆ ನಿಮಗೆ ಬೆಲ್ಲ ಪ್ರಮಾಣ ಹೆಚ್ಚು ಬರ್ತದೆ. ನೀವು 2-6 ಪ್ಯಾಕ್ ಕಬ್ಬು ಹಚ್ಚಿ ನೀವು ಬೆಲ್ಲ ಮಾಡೋಕ್ಕೆ ಹೋದ್ರೆ ಅಂದ್ರೆ ಆ ಟೇಸ್ಟು ಬರೋಂಗಿಲ್ಲ, ಆ ವೇಟು ಬರೋಂಗಿಲ್ಲ, ಅಷ್ಟು ನೀವು ಪ್ರಾಕ್ಟೀಸ್ ಆಗಲ್ಲ. ಬಟ್ ನೀವು ಅದೇ ಗಂಗಾವತಿ 6-7 ಕಬ್ಬು ಹಚ್ಚಿದ್ರೆ ಅಂದ್ರೆ ಮೋಸ್ಟ್ಲಿ ನನ್ನ ಅನುಭವದಲ್ಲಿ ನೋಡಿದಂಗೆ ಅದರಂಥ ಬೆಲ್ಲ ಯಾವ ಕಬ್ಬಿಂದ ಬಂದಿಲ್ಲ, ಅದರ ಸ್ವೀಟ್ ಜ್ಯೂಸ್ ಯಾವ ಕಬ್ಬಿಂದನೂ ಬಂದಿಲ್ಲ, ಅದರೊಂದು ಕಬ್ಬು ಕಡೆಯಕ್ಕೆ ಯಾರೂ ಬರೋಂಗಿಲ್ಲ. ಯಾಕಂದ್ರೆ ಆ ಕಬ್ಬನ್ಯಾಗ ಸೋಂಕು ಇರ್ತದೆ. ಸೊ ಹೆಂಗೆ ಅದಂದ್ರೆ ದೇವ್ರ ಸೃಷ್ಟಿ ಎಲ್ಲ ಮೂಳಿನೊಳಗೆ ಸಿಗಿಟ್ಟನು. ಅದನ್ನೇ ಈಗ ಸೈಂಟಿಸ್ಟ್ಗಳು ಅದನ್ನು ಡೆವಲಪ್ ಮಾಡ್ಕೊಂಡ 9-2-0-0-5 ಮಾಡ್ಯಾರ, 9-0-5-7 ಮಾಡ್ಯಾರ, 1-1-0-5 ಮಾಡ್ಯಾರ. ಒಂದೊಂದು ಕೊಯಮುತ್ತೂರ್ದವ್ರು ಒಂದು ಮಾಡಿರ್ತಾರೆ, VSI ದವ್ರು ಒಂದು ಮಾಡಿರ್ತಾರೆ, ಸಂಕೇಶ್ವರ್ ಸರ್ದು ಒಂದು ಇರ್ತದೆ, ನಿಜಲಿಂಗಪ್ಪ ಅವ್ರದ್ದು ಒಂದಿದೆ. ಒಂದೊಂದ್ರದ್ದು ಒಂದೊಂದು ಡೆವಲಪ್ಮೆಂಟ್ಸ್ ಸೀಡ್ಸ್ ಡೆವಲಪ್ಮೆಂಟ್ ಇರೋದ್ರಿಂದ ನಮ್ಮ ವಾತಾವರಣಕ್ಕೆ ನಮ್ಮ ವೆದರ್ಕ್ಕೆ ಏನು ಸಪೋರ್ಟ್ ಆಗ್ತದೆ ಅವ್ರ ಮಾರ್ಗದರ್ಶನ ತೊಗೊಂಡು ನಾವು ಮಾಡಿದರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತದೆ. ಈಗಾಗಲೇ ನಾವು ಕಳೆದ ತಿಂಗಳು ನಮ್ದು ಆರ್ಗ್ಯಾನಿಕ್ ಸಂಪೂರ್ಣ ಸಾವಯವ, ದೇರ್ ಇಸ್ ನೋ ಡೌಟ್. ನೀವು ನಂಬಲ್ಲಿ ಬಂದು ಬೇಕಾದ ಟೆಸ್ಟ್ ಮಾಡ್ಬೋದು, ಬೇಕಾದ ಮಾಡ್ಬೋದು. ಯಾವ ಕಬ್ಬಿಗೂ ಯಾವ ಯೂರಿಯಾನು ಇಲ್ಲ, ಯಾವ DAP ಇಲ್ಲ, ಓನ್ಲಿ ಜೀವಾಮೃತ, ಗೋಕುಪಾಮೃತ, ಎರೆಹುಳದ ಗೊಬ್ಬರ. ನಮ್ದು ಮೇಜರ್ ನಾವು ಎದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಅಂದ್ರೆ ಸರ್ ಹೇಳಿದಂಗೆ ನೀರಿನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ನೀರು ಎಷ್ಟು ಬೇಕು ನಿಮಗೆ ನಿಜವಾಗ್ಲೂ, ಒಬ್ಬ ರೈತ ಭೂಮಿ ಒಳಗೆ ತಿರುಗಾಡ್ತಿದ್ದಂದ್ರೆ ಆ ಭೂಮಿ ನಿಮಗೆ ರಿಯಾಕ್ಟ್ ಮಾಡ್ತದೆ. ಆ ಬೆಳೆ ನಿಮ್ಗೆ ಹೇಳ್ತದೆ ನನಗೆ ನೀರು ಬೇಕು, ನನಗೆ ನೀರು ಹೆಚ್ಚಾಗ್ಯದ. ಭೂಮಿನೇ ಅಥವಾ ಬೆಳೆನೇ ನಮ್ಗೆ ಹೇಳ್ತದೆ ನಾವು ಅದ್ರ ಜೊತೆ ತಿರುಗಾಡ್ಕೋತ ಅದ್ರ ಜೊತೆ ಸಂಪರ್ಕದೊಳಗೆ ಇದ್ದೇವೆ ಅಂದ್ರೆ ನಿಮ್ಗೆ ಎಲ್ಲ ಗಿಡ ಪ್ರಾಣಿ ಪಕ್ಷಿಯಲ್ಲಿ ಏನು ನಡೆಯಕತ್ತದ ಎಲ್ಲಾನು ಹೇಳ್ತದೆ. ತಿರುಗಾಡ್ಬೇಕಷ್ಟೇ ನಾವು ನೀರಿನ ನಿರ್ವಹಣೆನೂ ಅವ್ರ ಸಲಹೆನೇ ಮಾಡಕತ್ತೀವಿ. ನಮ್ದು ಏನು ಸಮಸ್ಯೆ ಅಂದ್ರೆ 10 ಎಕರೆ ಹೊಲ ಇತ್ತಂದ್ರೆ ಕಬ್ಬು ಹಚ್ಚಾಕತ್ತಿದ್ದೇವೆ ಅಂದ್ರೆ 10 ಎಕರೆ ದಡ ದಡ ತಂದು ನರ್ಸರಿಗೆ ಹೋಗಿ 1,000 ಅಗಿ ಬುಕ್ ಮಾಡಿ ಒಟ್ಟು ತಂದು ಹಚ್ಚಿ ಒಟ್ಟು ನೀರು ಬಿಡ್ಕೋತ ಕೂತ್ಬಿಡುದು. ರೈತರು ಏನು ಸ್ಟಡಿ ಮಾಡ್ಬೇಕಂದ್ರೆ KEB ಅವ್ರು ಎಷ್ಟು ತಾಸು ಕರೆಂಟ್ ಕೊಡ್ತಾರೆ, ನನ್ನ ಬಲ್ಲಿ ಬೋರ್ ಎಷ್ಟು ಅದಾವ, ಒಂದು ಬೋರ್ 7 ತಾಸು ಕಂಟಿನ್ಯೂ ಚಾಲು ಇತ್ತಂದ್ರೆ ಎಷ್ಟು ಎಕರೆ ನೀರು ಕವರ್ ಮಾಡೋಕ್ಕೆ ಸಾಧ್ಯ ಅದ. ಅಷ್ಟೇ ಏರಿಯಾ ಅಷ್ಟೇ ಚಂದಾಗ ನೀವು ಏನರ ಮಾಡಿದ್ರೆ 10 ಎಕರೆ ಒಳಗೆ ಬರುವಂಥ ಇಳುವರಿನ 5 ಎಕರೆ ಒಳಗೆ ಬೆಳೆಯುವಂಥ ಅವಕಾಶಗಳದಾವೆ. ನಾವೇನು ಮಾಡ್ತೀವಿ, 10 ಎಕರೆ ಗೊಬ್ಬರ, 10 ಎಕರೆ ಬೀಜ, 10 ಎಕರೆ ಆಳ, 10 ಎಕರೆ ಟ್ಯಾಕ್ಟರ್ ಎಲ್ಲ ಡಬಲ್ ಡಬಲ್ ಡಬಲ್ ಮಾಡ್ಕೋತ ಹೋದಾಗ ನಮ್ದು ಇವತ್ತು ರೈತ ಸಾಲ ಮಾಡ್ಕೋತ ಮಾಡ್ಕೋತ ಮಾಡ್ಕೋತ ಮತ್ತು ಲಾಸ್ಟಿಗೆ ಸರ್ಕಾರದ ವಿರುದ್ಧನೇ ನಾವೇನು ಮಾಡ್ತೀವಿ, ನಮ್ಗೆ ಇವತ್ತು ಚಲೋ ರೇಟ್ ಸಿಕ್ಕಿಲ್ಲ ಅಂತೀವಿ. ನಾವು ಕೂಡ ರೈತ ಏನು ನಮ್ದೇನು, ನಾವೆಲ್ಲರೂ ರೈತನ ಮಕ್ಕಳೇ, ಇಲ್ಲಿದ್ದವ್ರು ಎಲ್ಲರೂ ರೈತನ ಮಕ್ಕಳೇ. ನಾವು ಇವತ್ತು ಯಾರು ನೌಕರಿ ಮಾಡ್ತಿರ್ಬೋದು, ಆಫೀಸರ್ಸ್ ಇರ್ಬೋದು, ನಾವು ಒಂದು ಕಾಲದೊಳಗೆ ಎಲ್ಲ ನಮ್ಮಲ್ಲಿ ಹರಿತಾ ಇರೋದು ಎಲ್ಲ ರೈತನ ರಕ್ತನೆ. ನಮ್ದು ಏನು ದೊಡ್ಡ ಹಂತ ಸಾಧನೆ ಮಾಡೋದಿಲ್ಲ, ಇದ್ರೊಳಗೆ ಏನು ಮ್ಯಾಜಿಕ್ ಇಲ್ಲ. ಅಂಥ ಸಾಧನೆ ಮಾಡೋ ನಿಜವಾಗ್ಲೂ ಸಾವಯವದೊಳಗೆ ನೈಸರ್ಗಿಕ ಒಳಗೆ ಬೆಳಿಬೇಕಂದ್ರೆ ದಿವಸ ರೈತ ಹೊಲಕ್ಕೆ ಹೋಗ್ಬೇಕು. ಹೆಂಗೆ ಸರ್ಕಾರಿ ನೌಕರಿದಾರ ಮುಂಜಾನೆ 8:30 ಹೋದ್ರಂದ್ರೆ 5:30 ತನಕ ಮಾಡ್ತಾರೆ, ಈಗಂತೂ 5:30 ಇಲ್ಲ 6-7-8 ತನಕ ವರ್ಕ್ ಲೋಡ್ ಅದ, ಅಲ್ಲಿ ತನಕ ಮಾಡ್ತಾರೆ. ರೈತ ದಿವಸ ಅಷ್ಟು ಹೋಗುದು ಬೇಡ, ಬೆಳಗ್ಗೆ 6:30 ಹೋಗಿ 11 ಬಂದ್ ಹೊಳ್ ಸಾಯಂಕಾಲ 4 ಹೋಗಿ 6 ಬಂದಂದ್ರ ಅವನಂತ ಬೆಸ್ಟ್ ರೈತ ಯಾರು ಇಲ್ಲ. ಅಷ್ಟು ಕೆಲಸ ಅವ್ ಮಾಡಕ್ ಸಾಧ್ಯ ಅದ. ಅದನ್ನ ಮಾಡಿದಾಗ ಮಾತ್ರ ರಿಸಲ್ಟ್ ಬರ್ತದೆ ಹೊರತು ನಾವು ಯಾವ ಬೀಜ ಹಾಕ್ಬೇಕು, ಯಾವ ಗೊಬ್ಬರ ಹಾಕ್ಬೇಕು, ಅದ್ರ ಚಾರ್ಟ್ ಕೊಡ್ರಿ, ಯಾವ್ದು ಮಿಕ್ಸ್ ಮಾಡ್ಬೇಕು, ಇದನ್ನ ಮಿಕ್ಸ್ ಮಾಡ್ಬೇಕು, ಎಲ್ಲ ಇದನ್ನೇ ಕೇಳ್ಕೊತ ನಾವು ಮಾಡ್ಕೊತ ಹೋದ್ರೆ ನಾವು ಸಾಲಗಾರಕ್ಕೆ ಹೊರತು ನಾವು ಯಾವತ್ತು ಬೆಳೆಯಕ್ ಸ್ಟಾರ್ಟ್ ಇಲ್ಲ. ನಿಮಗೆ ಅನುಭವ ಗೊತ್ತಿರಲಿ, ನಾ ಹೇಳ್ತೀನಿ. ಇಲ್ಲಿ ನಮ್ಮ ಯೂನಿವರ್ಸಿಟಿ ಒಳಗೆ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಏನ್ ಹಾಕಿರ್ತಾರ? ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ಯಾಕಂದ್ರೆ ಹೊಸ ಡಾಕ್ಟರ್ಗಿಂತ ಹಳೆ ರೋಗಿ ಶ್ರೇಷ್ಠ. ಏನಂದ್ರೆ ಅವ್ನು ಹಳೆ ರೋಗಿ ಏನು ಹೇಳ್ತಾನಂದ್ರೆ ಈ ಕೆಂಪು ಚಿಟ್ನ್ಯಾನ ಗುಳಿಗೆ ತೊಗೋಬೇಡ, ಹೊಟ್ಟೆ ಬ್ಯಾನ್ ಹಾಕದ್ ನೀವು ಉಳಿದಿದ್ದು ಬೇಕಾಗ್ತವೆ ಅಂತ ಹೇಳ್ತಾನೆ. ಅಟ್ಲೀಸ್ಟ್ ಅಷ್ಟು ನಾಲೆಜ್ ಇರ್ತದೆ. ಇವತ್ತು ನಾವೇನು ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಹಿರಿಯರು ಏನು ಈಗ ರುಂಬಾಲ್ದವ್ರು ದೋತಲ್ದವ್ರು ಭಾಳ ಆದ್ರೆ ಇನ್ನೊಂದು 15 ಇರ್ತಾರೆ. ದಯಮಾಡಿ ನಾನು ನಮ್ಮ ಯುವಕರು ಯಾರಾದ್ರೆ ಕರೆ ಕೊಡ್ತೀನಿ, ಮೊದಲು ಅವ್ರ ಬಳಿ ಇರುವಂಥ ಜ್ಞಾನವನ್ನು ಹೀಗೆ ತಗೊಳಕ್ ಟ್ರೈ ಮಾಡಿ. ಮುಂದೆ ಯಾವ ನೆಟ್ವರ್ಕ್ ನಿಮ್ಗೆ ಅವರಲ್ಲಿರೋ ಜ್ಞಾನವನ್ನು ನಮ್ಗೆ ಕೊಡಕ್ ಸಾಧ್ಯ ಇಲ್ಲ, ಯಾವ ಏನು ಅವರಲ್ಲಿರೋ ಜ್ಞಾನವನ್ನ ಕೊಡಕ್ ಸಾಧ್ಯ ಇಲ್ಲ. ಎಲ್ಲಿ ನಮ್ಗೆ ಮೊದಲಿನ ಮಳಿಗಳು ಹೇಳ್ತಿದ್ರು ಅವ್ರು, ಆ ಹುಣ್ಣಿಮಿ ಆ ತಿಥಿ ಆ ಪಂಚಕ್ ಬಂದ ಇದೇ ಮಳಿ ಬರ್ತದ, ಇಷ್ಟೊತ್ತಿಗೆ ಬರ್ತದ, ಅಷ್ಟೊತ್ತಿಗೆ ಮಳಿನೂ ಬರ್ತಿತ್ತು, ಅವದೆಲ್ಲಾನು ಹಾಕಿತ್ತು. ಇವತ್ತ ಎಲ್ಲಿ ಏನು ಆಗ್ತಾ ಇಲ್ಲ, ಎಲ್ಲಾನು ಉಲ್ಟಾನೆ ಹಾಕದ. ಇವತ್ತ ಅಗ್ರೋ ಮೆಟ್ರಾಲಜಿ ಅವ್ರು ಕಳಿಸಿರ್ತಾರೆ, ಮಧ್ಯಾಹ್ನ 3 ಮಳಿ ಆಯ್ತದ, 3 ಬರಲ್ಲ, ಮರು ದಿವಸ 6 ಬಂದಿರ್ತದ. ಸೊ ಅಷ್ಟು ನಮಗೆ ಜಜ್ಮೆಂಟ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ವೆದರ್ನ. ವೆದರ್ ಇಷ್ಟು ಕೆಡಕ್ ಕಾರಣ ಅದು ನಮ್ದು ಕಾಂಟ್ರಿಬ್ಯೂಷನ್ ಅದ. ರೌದಿ ಏನು ಸುಡು ಪ್ರೋಗ್ರಾಮ್ ಅದಲ್ಲ, ರೌದಿ ಸುಡು ಪ್ರೋಗ್ರಾಮ್ ದಯಮಾಡಿ ಬಂದ್ ಮಾಡ್ರಿ ಅಂತ ನಾನು ವೈಯಕ್ತಿಕ ವಿನಂತಿ. ಎಲ್ಲಿವರೆಗೂ ನೀವು ರೌದಿ ಸುಡ್ತೀರಿ ಅಲ್ಲಿವರೆಗೂ ನಮ್ಮ ಭೂಮಿ ಫಲವತ್ತತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೌದಿ ಸುಡುದು ಇಟ್ ಸೆಲ್ಫ್ ಏನಂದ್ರೆ ಭೂಮಿ ಪ್ರಕೃತಿ, ನಾವು ತಾಯಿ ಎತ್ತೀವಿ, ತಾಯಿ ಎತ್ತು ಪೂಜೆ ಮಾಡ್ತೇವೆ, ನಾವು ತಾಯಿ ಮೈಗೆ ಮತ್ತೆ ಬೆಂಕಿ ಹಚ್ಚುವಂತ ವ್ಯವಸ್ಥೆಗಳು ಆಗ್ಬಾರ್ದು. ಇವತ್ತು ನಮ್ಮ ಮೈಗೆ ನಾವು ಬೆಂಕಿ ಹಚ್ಕೊಂಡೇವು ಅಂದ್ರೆ ನಮ್ಮಲ್ಲಿ ಏನ್ರ ಗಾಯ ಆದ್ರೆ ಪೌಡ್ರ ಮಲಾಮ ಕ್ರೀಮ್ ಹಚ್ಕೋತೀವಿ, ಆದ್ರೆ ಅಲ್ಲಿ ಭೂಮಿಗೆ ಮಾತ್ರ ಬೆಂಕಿ ಹಚ್ತೀವಿ. ಆ ವ್ಯವಸ್ಥೆ ಬದಲಾಗಬೇಕು. ಅದೇ ರೌದಿ ನಿಮಗೆ ಗೊಬ್ಬರ ಆಗ್ತದ. ಆಮೇಲೆ ಎಷ್ಟು ಕಬ್ಬಿಗೆ ಎಷ್ಟು ನೀರು ಬೇಕಲ್ಲ ಅದರಷ್ಟೇ ಗಾಳಿ ಮತ್ತು ಅದರಷ್ಟೇ ಸೂರ್ಯನ ಕಿರಣಗಳ ಅವಶ್ಯಕತೆ ಕಬ್ಬಿಗೆ ಭಾಳ ಅದ. ಕಬ್ಬಿನ ಬೆಳೆಗೆ ನಾ ಸ್ಟಡಿ ಮಾಡಿದ್ದೆ. ಅದಕ್ಕೇನದ ನೀವು ಕಬ್ಬಿಗೆ ಇವತ್ತು ಬಿಸಿಲಿನ ಅವಶ್ಯಕತೆನೂ ಅದ, ಗಾಳಿ ಅವಶ್ಯಕತೆನೂ ಅದ. ಮತ್ತು ಏನಾರ ಮಾಡೋರು ಇದ್ರೆ ಅಂದ್ರೆ ಎಸ್ಪೆಷಲಿ ಅಗಿ ಹೆಚ್ಚಾಗ ನಾನು ಅನುಭವ ಹೇಳ್ತೀನಿ. ಭಾಳ ಸಿಂಪಲ್, ನಿಮ್ಗೆ ಭಾಳ ಬೀಜ ಹತ್ತಂಗಿಲ್ಲ. 4 ಫುಟಿನ ಸಾಲ ಏನು ಹೇಳಕತ್ತಾರ ಸರ್, 4 ಫುಟ್ದಿಂದ ಹೇಳಕತ್ತಾರಲ್ಲ ನೀವು. 4 ಫುಟಿಂದ ಏನು ಸಾಲ ಮಾಡ್ತಿರಲ್ಲ, ಒಂದು 2 ಕಣ್ಣಿಂದ ಭಾಳ ಸಿಂಪಲ್ ಕಟ್ ಕಟ್ ಕಟ್ ಕಟ್ ಹೊಡ್ಕೋತ ಹೋದ್ರೆ ಒಬ್ಬ ಮನುಷ್ಯ ಒಂದು ತಾಸಿನಾಗ 1 ಟನ್ ಕಪ್ ಬೀಜ ಮಾಡ್ತಾನೆ. ಇಬ್ರು ಹೆಣ್ಣಾಳು 1 ಎಕರೆ 1 ದಿವಸನಾಗ ಹಚ್ಚಿಬಿಡ್ತಾರೆ. ಭಾಳ ಸಿಂಪಲ್ ಅದು ಟೆಕ್ನಿಕ್. ಒಂದು ಗಣಿಕೆ ಇಡುದು, ಒಂದು ಗೇನ್ ಜಾಗ ಬಿಡುದು, ಒಂದು ಗೇನ್ ಅಂದ್ರೆ ಸಿಂಪಲ್ ಅದು, ಮುಂದೆ ಒಂದು ಗಣಿಕೆ ಎಷ್ಟಿರ್ತಲ್ಲ ಅದರಷ್ಟೇ ಜಾಗ ಬಿಡುದು, ಮತ್ತೊಂದು ಹಚ್ಚೋದು ಅಲ್ಲಿಗೆ ಅಷ್ಟು. ಅಲ್ಟಿಮೇಟ್ಲಿ ಸರ್ ಹೇಳ್ದಂಗೆ 1-1.5 ಫೂಟ್ ಡಿಸ್ಟೆನ್ಸ್ ಒಂದೊಂದು ಬೀಜಕ್ಕೆ ಬಂದಿರ್ತದೆ. ಸರ್ ಹೇಳ್ದಂಗೆ ನಡು ಗ್ಯಾಪ್ ಮಾಡಿದಾಗ 2 ಹಚ್ಬೇಕಂತ ಏನು ಹೇಳ್ಯಾರಲ್ಲ, ನೀವು ಅದನ್ನ ಹಚ್ಚಿದಾಗ ಏನಾಗ್ತದೆ, ನಡು ನಿಮ್ಗೆ ಏನಾರ ಕಬ್ಬು ನೀವು ನೀರು ಬಿಟ್ಟ ಅದು ಬೆಳೆದ ಮೇಲೆ ನೋಡಿದಾಗ ಅಲ್ಲಿ ಹೋಗಿತ್ತಂದ್ರೆ ಅದಕ್ಕೆ ಕಿತ್ತ ಹೆಚ್ಚಕ್ಕೆ ಅನುಕೂಲ ಆಗ್ತದೆ. ಸರ್ ಕಬ್ಬು ಹಚ್ಚತ್ ಹೇಳ್ಯಾರ, ಬಟ್ ನಮಗೇನು ಗಟ್ಸ್ ಇರ್ಬೇಕಪ್ಪ ಅಂದ್ರೆ ಅದು ಬೆಳೆದ ಮೇಲೆ ಕಿತ್ತು ಹಚ್ಚೋಟ್ ಪೇಷನ್ಸ್ ನಮ್ಮಲ್ಲಿ ಇರಬೇಕು. ಸರ್ ಹೇಳಿದ ಉಪಯೋಗ ಆಗ್ಬೇಕಂದ್ರೆ ಅದನ್ನ ಬೆಳೆದಂತ ಒಂದು ಕಣ್ಣು ಅದಲ್ಲ ಅದನ್ನ ಕಿತ್ತು ಹಚ್ಬೇಕು. ಕಿತ್ತು ಹಚ್ಬೇಕಂದ್ರೆ ನಾವು ಪ್ರತಿ ದಿವಸ ಹೋಗ್ಬೇಕು. ಇವತ್ತಿನ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಬಿತ್ತಾಗ ಒಂದ್ ದಿವಸ, ಎಡಿ ಹೊಡಿಯಕ್ಕೆ 2ನೇ ದಿವಸ, ಔಷಧ ಹೊಡಿಯಕ್ಕೆ 3ನೇ ದಿವಸ, 4ನೇ ದಿವಸ ರಾಶಿ ಮಾಡಕ್ಕ, ಮತ್ತೆ 5 ದಿವಸ ವಸ್ತಿ ಮಾಡೋದ ಲೇಕ ತೊಗರಿ ಜೋಡಿ, 6ನೇ ದಿವಸ ಮಾರ್ಕೆಟ್. ಒಟ್ ನಾವು ಒಟ್ಟ ಓವರಾಲ್ ಒಂದು 15 ದಿವಸ ಹೊಲಕ್ಕೆ ಹೋದ್ರೆ ದೊಡ್ಡ ಸಾಧನೆ ಆಗ್ಯದ. ಎಲ್ಲಿವರೆಗೂ ರೈತ ಅವತ್ತ ನಿಮ್ಗೆ ಗೊತ್ತಿರಲಿ, ಅವತ್ತಿನ ಕೃಷಿಕರು ಮುಂಜಾಳಿ ಎತ್ತಿನ ಗಾಡಿ ಕೊಳ ಕಟ್ಟಿದ್ರಂದ್ರ ಸಂಚನ ಅವ್ರ ಜೀವನ ಹೊಲ್ದಾಗ ಇರ್ತಿತ್ತು. ರೈತ ಅವತ್ತು ಹೊಲ್ದಾಗಿರ್ಬೇಕು. ರೈತ ಊರಾಗಿದ್ನಂದ್ರ ಒಕ್ಕಲ್ತನ ಮಾಡಕ್ ಸಾಧ್ಯ ಇಲ್ಲ. ಅದ್ರ ಸಂಬಂಧ ರೈತರು ಆದಷ್ಟು ತಮ್ಮ ಹೊಲ್ದಾಗ ತಾವು ದುಡಿದ್ರಂದ್ರೆ, ಇವತ್ತು ನೀವು ಎಲ್ಲ ಎಲ್ಲಿ ಹೋಗ್ತೀರಿ ಕೇಳ್ರಿ, ಲೇಬರ್ ಸಮಸ್ಯೆ ಎಲ್ಲಿ ಹೋಗ್ತೀವಿ, ಹೋಟೆಲ್ಗೆ ಹೋಗ್ರಿ ಇಲ್ರಿ ಯಾರು ಲೇಬರೇ ಇಲ್ಲ, ನೀವು ಬೆಕ್ಕದಲ್ಲಿ ಹೋಗ್ರಿ ಲೇಬರ್ ಸಮಸ್ಯೆ. ಆದರೂ ಜನಸಂಖ್ಯೆ ಸಾಕಷ್ಟು ಅದ, ಆದ್ರೆ ಯಾರು ದುಡಿಯಾಕ್ ಬರೋರಿಲ್ಲ. ಸ್ವಂತ ಹೊಲ್ದಾಗ ಹೋಗಿ ದುಡಿದು ಕಡಿಮೆ ಆಗ್ಯದ. ಅದಕ್ಕೆ ನಾವು ಎಲ್ಲಿವರೆಗೂ ಬಸವಣ್ಣವ್ರ ನಾಡಿನೊಳಗಿದ್ದ ನಾವು ಜಗತ್ತಿಗೆ ಇವತ್ತು ಲಂಡನ್ನ ಥೇಮ್ಸ್ ನದಿಯ ದಂಡೆ ಮೇಲೆ ಬಸವಣ್ಣವ್ರ ಮೂರ್ತಿಯ ಜಗತ್ತಿನಲ್ಲಿ, ಆದ್ರೆ ನಾವು ಬಸವಣ್ಣ ನಾಡಿನಾಗಿದ್ದವ್ರು. ಎಸ್ಪೆಷಲಿ ನಮ್ಮಿಂದ ಕಾಯಕ ಅನ್ನೋ ತತ್ವ ಶುರು ಆಗಬೇಕು. ನಾವೆಲ್ಲರೂ ಕಾಯಕದಲ್ಲಿ ಮಗ್ನ ಆಗು. ಉರಾಣ ಕಟ್ಟಿ ಸಾಯಂಕಾಲ 7 ಗಂಟೆಗೆ ಮಾತ್ರ ಫುಲ್ ಆಗಬಾರ್ದು, ಮಧ್ಯಾಹ್ನ 3 ಗಂಟೆಗೆ ಫುಲ್ ಆಗ್ಬಾರ್ದು. ಉರಾಣ ಕಟ್ಟಿ ಮಧ್ಯಾಹ್ನ 3 ಗಂಟೆಗೆ ಫುಲ್ ಆತಂದ್ರೆ ಹೊಲ ಖಾಲಿಯಾಗಕ್ಕೆ ಚಾಲು ಆಗ್ತದೆ. ಇದು ನನ್ನ ಅನುಭವ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಗೋ ಕುಪಾಮೃತ ಭಾಳ ಈಸಿ ಅದ, ಭಾಳ ಸೆನ್ಸಿಟಿವ್ ಅದ. ನಮ್ಮ ಫಾರ್ಮ್ಗೆ ಯಾರು ಬಂದ್ರೆ 2 ಲೀಟರ್ ಮಜ್ಜಿಗೆ, ಎಷ್ಟೋ ಜನಕ್ಕೆ ಅದನ್ನು ಮಾಡೋಕ್ಕೆ ರಿಸೋರ್ಸಸ್ ಸಿಗುವುದಿಲ್ಲ ಸರ್. ಮಜ್ಜಿಗೆ ಜವಾರಿ ಮಜ್ಜಿಗೆ ಸಿಗುವುದಿಲ್ಲ ರಿಸೋರ್ಸಸ್. ನಾವು ಅದಕ್ಕೆ ಆಲ್ರೆಡಿ ನಾವು ಫೇಸ್ಬುಕ್ ಹಾಕಿ ಡಿಕ್ಲೇರ್ ಮಾಡೀವಿ, ಒಬ್ಬ ರೈತ ಒಂದು ತಿಂಗಳಿಗೆ 2 ಲೀಟರ್ ಮಜ್ಜಿಗೆ ಫ್ರೀಯಾಗಿ ಒಯ್ಬೋದು ನಮ್ಮ ಫಾರ್ಮ್ದಾಗ. 2 ಲೀಟರ್ ಮತ್ತು ಇಲ್ಲರಿ, ನಾ 5 ಮಂದಿ ತೊಗೊಂಬಂದಿನ ಒಮ್ಮೆ ಒಯ್ದಿನ 5 ಬಾಟ್ಲಿ ಅಂದ್ರೆ ಇಲ್ಲ, 5 ಮಂದಿ ದೋಸ್ತರು ತಂದಿನ ಅಂದ್ರೆ ಇಲ್ಲ, ಆ ರೈತನೇ ಬರ್ಬೇಕು ಅವ್ನು ಮಾಡಾಕತ್ತಿದ್ ನಮ್ಗೆ ಗೊತ್ತಾಗಬೇಕು. ನಾವು ಅದನ್ನ ಅಪ್ಗ್ರೇಡ್ ಮಾಡಾಕತ್ತೀವಿ. ಸೊ ಇನ್ನು ನಾವು ಸಾಕಷ್ಟು ಕಷ್ಟಗಳು, ಸಾವಯವ ಬೆಳೆದ್ರೊಳಗೆ ಸಾಕಷ್ಟು ಲಾಸ್ ಆಗೀವಿ, ಒಂದೇ ಸಲ ಲಾಭ ಆಗಿಲ್ಲ. ಇವತ್ತು ನಾವು ಸಾಕಷ್ಟು ಅನುಭವ. ಸರ್ ಹೇಳಿದರು ಬೆಲ್ ಇವತ್ತು 90 ರೂಪಾಯಿ ಕೆ ಜಿ ನಮ್ಮ ಮನ್ಯಾಗ ನಮ್ಮ ಫಾರ್ಮ್ದೊಳಗೆ ಸೇಲ್ ಮಾಡಕತ್ತಾರೆ. ಆರ್ಗ್ಯಾನಿಕ್ ಬೆಲ್ಲ 90 ರೂಪಾಯಿ ಕೆಜಿ. ಇವತ್ತು ನಾ ಬರಾಗೂ 1 ಕೆಜಿ ಇತ್ತು, ಅದು ಜಮಖಂಡಿ ಅವ್ರು ಬಂದಿರೋ, ಅದನ್ನು ಒಂದು ತಗೊಂಡೋದು. ನಾವು ಇವತ್ತಿಗೆ 32 ದಿವಸ ಆಯಿತು, ಒಂದು 30 ಟನ್ ಕ್ರಶ್ ಮಾಡಿವು ಸರಿ ಸುಮಾರು. ಒಂದು ನಮ್ಮಲ್ಲಿ ಒಂದು 1.5 ಟನ್ ಬೆಲ್ಲ ಬಂದಿರಬೇಕು. ಇವತ್ತು ನಮ್ಮ ಫಾರ್ಮ್ದೊಳಗೆ ನೀವು ಹೋದ್ರೆ ಅಂದ್ರೆ 1 ಕೆಜಿ ಬೆಲ್ಲನು ಸಿಗಲಾರಂಗ ಡಿಮ್ಯಾಂಡ್ ಅದ, ಬೇಡಿಕೆ ಅದ. ಆದ್ರೆ ನಾವು ಅದನ್ನ ಪ್ರಾಮಾಣಿಕತೆ ಮತ್ತು ಅದನ್ನ ಹಾನೆಸ್ಟಿ ಮೇಂಟೈನ್ ಮಾಡಿದ್ರೆ ಮಾಸ್ಟರ್ ಅದಕ್ಕೆ ಮಾರ್ಕೆಟ್ ಸಿಗ್ತದ ಹೊರತು ಇಲ್ಲಂದ್ರೆ ಮಾರ್ಕೆಟ್ ಸಿಗುವುದಿಲ್ಲ. ಅದಕ್ಕೆ ರೈತರು ಬೆಳೆಯವರು ಏನೇ ಆರ್ಗ್ಯಾನಿಕ್ ಮಾಡ್ರಿ, ಏನಾರ ನಿಮಗೆ ಸಲಹೆಗಳು ಬೇಕು, ಯಾರಿಗಾರ ಜೀವಾಮೃತ ಇಲ್ಲ ಸರ, ನಾನು ಜೀವಾಮೃತ ಮಾಡ್ಕೋತ ಕುಂದ್ರಾಕ ಆಗುದಿಲ್ಲ. ಇವತ್ತು ಭಾಳ ನಾವೆಲ್ಲ ಅದೃಷ್ಟವಂತರು, ಧಾರವಾಡ ಯೂನಿವರ್ಸಿಟಿಯಲ್ಲಿರುವಂತಹ ಎಲ್ಲ ಹಿರಿಯ ಆಫೀಸರ್ಸ್ ಬಹಳ ದೊಡ್ಡ ಅದೃಷ್ಟವಂತರು, ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಭಾರತ ದೇಶದಲ್ಲಿ ಏನು ಹೊಸದಾಗಿ ಒಂದು ನೈಸರ್ಗಿಕ ಕೃಷಿ ಮಿಷನ್ ಸ್ಟಾರ್ಟ್ ಆಗ್ಯದ ಭಾರತ ದೇಶದ ಒಂದು ಪ್ರಧಾನಮಂತ್ರಿಯವ್ರ ಕನಸಿನ ಕೂಸು, ಅದರ ನೋಡಲ್ ಸೆಂಟರ್ ಆಗಿ ಇವತ್ತು ಧಾರವಾಡ ಯೂನಿವರ್ಸಿಟಿ ಆಯ್ಕೆ ಆಗ್ಯದ. ಅವರು 2-3 ರಾಜ್ಯಗಳಲ್ಲಿ ನೋಡಲ್ ಸೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅದ್ರ ಇಂಪ್ಲಿಮೆಂಟ್ ಸ್ಟಾರ್ಟ್ ಆಗ್ಯದ, ನಾನು ಧಾರವಾಡಕ್ಕೆ ಹೋಗಿದ್ದೆ ಆ ವಿಷಯದಾಗಿ. ಇವತ್ತು ಆಲ್ರೆಡಿ ಅವರು ಟ್ರೈನಿಂಗ್ ಸ್ಟಾರ್ಟ್ ಆಗ್ಯದ, ಒಂದೇ ಹೆಜ್ಜೆ ಸ್ಟಾರ್ಟ್ ಆಗ್ಯದ. ಇನ್ನೇನು ಮುಂದಿನ ದಿನಮಾನಗಳಲ್ಲಿ ಯಾರು ನೈಸರ್ಗಿಕವಾಗಿ ಬೆಳೆಯಕತ್ತೀರಿ, ಯಾರು ಸಾವಯವದಲ್ಲಿ ಬೆಳೆಯಕತ್ತೀರಿ, ನಿಮ್ಮನ್ನ ಕರೆದು ನಿಮ್ಮನ್ನು ಮಾತಾಡಿಸುವಂತ ಎಲ್ಲಾ ರೈತರನ್ನ ಮಾತಾಡಿಸಿ ನೀವು ಕೇಳಿದಷ್ಟು ಬೆಲೆ ಕೊಟ್ಟು ಒಯ್ಯುವಂತ ಪರಿಸ್ಥಿತಿ ಇನ್ನು 5 ವರ್ಷದಲ್ಲೇ ಬರ್ತದೆ. ಬಹಳ ದೂರ ಇಲ್ಲ, ಆದ್ರೆ ಅದನ್ನ ನಾವು ಕಮಿಟ್ಮೆಂಟ್ ಆಗಿ ಮಾಡ್ಬೇಕು. ಎಷ್ಟು ದಿವಸ ಗೊಬ್ಬರ ಹೋಗಿದ್ದು, ಎಷ್ಟು ದಿವಸ ಯೂರಿಯಾ ಹೋಗಿದ್ದು. ಆಮೇಲೆ ಕೆಲವೊಂದು ಜನ ಕೇಳ್ತಾರೆ, ನನಗೆ ಸಾಕಷ್ಟು ಜನ ನಮ್ಮ ಫಾರ್ಮ್ ಬಂದ ರೈತರು ಕೇಳೋ ಪ್ರಶ್ನೆ ಇಷ್ಟೇ, ಯಾವ ಭೂಮಿಗೆ ನೀವು ಇಲ್ಲಿವರೆಗೂ ಏನೂ ಕೆಮಿಕಲ್ ಹೋಗಿಲ್ಲಾರ ಭೂಮಿ ಅದ, ಅದು ನೀವು ಒಂದೇ ವರ್ಷದೊಳಗೆ ಸಾವಯವವಾಗಿ ಪರಿವರ್ತನೆ ಮಾಡುವಂತ ಅವಕಾಶಗಳದ, ಅದಕ್ಕೇನು ಭಾಳ ಎಫರ್ಟ್ ಹಾಕುವ ಅವಶ್ಯಕತೆ ಇಲ್ಲ. ಈಗ 10 ವರ್ಷ ನಾವು ಯೂರಿಯಾ DAP ಒಗದು ಅದನ್ನೆಲ್ಲ ಅದ್ರ ಹೇಳಕ್ ಬರ್ಲಾರಂಗ್ ಮಾಡಿವಲ್ಲ, ಆ ಭೂಮಿ ನೀವು ಮರಳಿ ಸ್ಥಿತಿಗೆ ತರಬೇಕಂದ್ರೆ ಬಹಳ ಕಷ್ಟ ಅದ. ಒಂದು 3-4 ವರ್ಷ ಕೆಲಸ ಮಾಡ್ಬೇಕಾಗ್ತದೆ. ನಿಮಗೆ ಏನೇ ಡೌಟ್ಸ್ ಇದ್ರ, ಏನೇ ನಿಮಗೆ ಸಗಣಿ ಗೋಮೂತ್ರ ಮಜ್ಜಿಗೆ ಯಾವುದೇ ಬೇಕಂದ್ರೆ ಗೋಶಾಲೆಗಳು ಎಲ್ಲೆಲ್ಲ ಅದಾವೆ ಅಲ್ಲಿ ನಿಮಗೆ ಯಾವತ್ತೂ ಅವೈಲೇಬಲ್ ಇರ್ತದೆ. ನಿಮ್ಗೆ ಯಲಗೋಡು ಗೋಶಾಲೆ ಅದ, ಭೂತನಾಳ್ ಗೋಶಾಲೆ ಅದ, ಕಗ್ಗೋಡ್ ಅದ, ನಮ್ಮಲ್ಲಿ ಮಣುಗುಳಿ ಅದ. ನಿಮಗೆ ಬಲ್ಕ್ ಆಗಿ ಯಾರಿಗೆ ಬೇಕಾಗ್ಯದಲ್ಲ ಅವ್ರಿಗೆಲ್ಲ ಸಿಗ್ತದೆ. ನೀವು ಯಾರು ಬೇಕಾದ್ರೆ ಯಾವಾಗ ಬೇಕಾದರೂ ಬಂದು ತೊಗೊಂಡು ಹೋಗ್ಬೇಕು. ನಾ ಮತ್ತೆ 10 ಸಲ ಹೇಳಿದ್ರು ಅದನ್ನೇ ಹೇಳ್ತೀನಿ, ನನ್ನ ಪಾಯಿಂಟ್ ಅಲ್ಲಿಗೆ ಬರ್ತದೆ. ಎಲ್ಲಿವರೆಗೂ ನಾವು ಸ್ವಂತ ದುಡಿಯಂಗಿಲ್ಲ, ಅಲ್ಲಿವರೆಗೂ ನಮಗೆ ಯಾವತ್ತೂ ಲಾಭ ಸಿಗಾಕ್ಸಾಗಿಲ್ಲ. ಮತ್ತು ನಾವು ಸ್ವಂತ ದುಡಿದು ಎಲ್ಲ ಮಾಡಿದ್ರೆ ಕೆಲವೊಂದು ಟೈಮ್ ನಮಗೆ ನಿಸರ್ಗ ಸಪೋರ್ಟ್ ಮಾಡೋಂಗಿಲ್ಲ. ನಿಸರ್ಗದಿಂದನೂ ನಮಗೆ ಅತಿ ಮಳೆಯರ ಆಗ್ತದೆ, ಅತಿ ಬಿಸಿಲರ ಬರ್ತದೆ, ಇಲ್ಲ ಬೋರ್ ಬಂದಾಗಿರ್ತಾವೆ, ಏನರ ಒಂದು ಸಮಸ್ಯೆಯಿಂದ ನಮಗೆ ಲಾಸ್ ಆಗೋ ಸಂಭವ ಇರ್ತದೆ. ಇನ್ನು ಈ ಸಾವಯವ ಬೆಲ್ಲ ಮತ್ತು ಸಾವಯವ ಬೆಳೆ ಬಗ್ಗೆ ಸಾಕಷ್ಟು ಸೈಂಟಿಸ್ಟ್ಗಳಿರ್ತದೆ. ಇದನ್ನು ಹೊರತುಪಡಿಸಿ ನಾ ರೈತರಿಗೆ ಆ್ಯಸ್ ಎ KPTCL ಇಂಜಿನಿಯರ್ ಆಗಿ ಕೆಲವೊಂದು ಸಲಹೆಗಳನ್ನ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಎಲ್ಲೆಲ್ಲಿ ನಿಮ್ಮ ಮೋಟರ್ ಡಬ್ಬಿಗಳದಾವ, ಎಲ್ಲಿ ಹೊಳದಂಡಿ ಅದಾವ, ಎಲ್ಲಿ ಇದ್ರಾಗ ಅದಾವ, ದಯಮಾಡಿ ಯಾರು ಮೋಟರ್ ಡಬ್ಬಿಗಳೇನದಾವಲ್ಲ ನಿಮ್ಮ ಮೋಟರ್ ಡಬ್ಬಿಗಳನ್ನ ನೆಲದಾಗ ಯಾರು ಇಡಬೇಡ್ರಿ. ನೆಲದಾಗಿಟ್ಟ ನೀವು ಚಾಲೂ ಮಾಡಕ್ಕ ಅದನ್ನೇನಾರ ಕುಂದ್ರಾಕ ಫ್ಯೂಸ್ ಓಡ್ಸಕ್ಕೆ ನೀವು ಹೋದಾಗ ಏನಾಗ್ತದೆ, ನೀವು ಕೆಳಗೆ ಕೂತಿರ್ತೀರಿ, ಮುಂದೆ ಡಬ್ಬಿ ನಿಮ್ಮ ಮುಂದಿರ್ತದೆ. ಅಪ್ಪಿ ತಪ್ಪಿ ಏನರ ಕರೆಂಟ್ ಹೊಡಿತಂದ್ರೆ ನೀವು ಏನಾಕಿರಿ, ಹೊಳ್ಳಿ ಡಬ್ಬಿ ಮೇಲೆ ಬೀಳ್ತೀರಿ. ಅವಾಗ ಬದುಕು ಚಾನ್ಸೇ ಇಲ್ಲ. ನೀವು ಕಂಬದ ಇದ್ಮೇಲೆ ಅಥವಾ ನಿಮ್ಮ ಎದಿ ಲೆವೆಲ್ಗೆ ತಗೊಂಡು ಕಟ್ಟಿಗೆ ನಿಮ್ಮ ಹೊಲದ ಗರ್ಡ್ ಕಟ್ಟಿಗೆ ಇರ್ತಾವೆ, ಮುಳ್ಳಿನ ಗಿಡ ಇರ್ತದೆ, ಅದೇ ಮುಳ್ಳಿನ ಗಿಡನೇ ಕಟ್ಟಿರಿ, ಅದನ್ನೇ ಹಾಕಿ ಡೆಲ್ಲಿ ನಿಲ್ಲಿಸಿ ಅದಕ್ಕೆ ಡಬ್ಬಿ ಕಟ್ಟಿರಿ. ಸೊ ನಿಮ್ಮ ರೈತರಿಗೆ ಅವಾಗ ಏನಾಗ್ತದೆ, ಒಂದು ವೇಳೆ ಕರೆಂಟ್ ಹೊಡೆದ್ರೆ ಹಿಂದೆ ಹೊಳ್ಳಿ ಬೀಳ್ತೀರಿ. ಹೈಟ್ ಲೆವೆಲ್ ಇದ್ದಾಗ ಹಿಂಗೆ ಹೋಗಿ ಹಿಡಿದ್ರೆ ಅಂದ್ರೆ ಕರೆಂಟ್ ಹಿಡ್ಕೋದದು. ನೀವು ಸಣ್ಣ ಪುಟ್ಟ ಪಾಸ್ ಆಗಕತ್ತಿದ್ದನ್ನು ಹಿಂಗೆ ಉಲ್ಟಾ, ಇದೇನು ಚರ್ಮ ಅದಲ್ಲ, ಇದು ಈ ಚರ್ಮದ ಭಾಗ ನಿಮಗೆ ಕರೆಂಟನ್ನು ಅಷ್ಟು ಈಸಿಯಾಗಿ ಆಕರ್ಷಣೆ ಮಾಡೋದಿಲ್ಲ. ಸೊ ನೀವು ಹಿಂಗೆ ಉಲ್ಟಾ ಹೊಡೆದ್ರೆ ಅಂದ್ರೆ ಅದರ ಕರೆಂಟ್ ಇತ್ತಂದ್ರೆ ನಿಮ್ಮ ರಿವರ್ಸ್ ಒತ್ತಿ ಬಿಡ್ತದೆ. ಸೊ ರಿವರ್ಸ್ ಒತ್ತಿದಾಗ ನಿಮ್ಗೆ ಕರೆಂಟ್ ಅದಂದ್ರೆ ನೀವು ಜೀವ ಉಳಿತದೆ, ಅಲ್ಲಿ ಯಾರು ಇರಲಿ ಬಿಡಲಿ. ಅದೇ ನಿಮ್ಮ ಡಬ್ಬಿ ಕೆಳಗಿತ್ತಂದ್ರೆ 100 ಕರೆಂಟ್ ಹೊಡೆದ ಡಬ್ಬಿ ಮೇಲೆ ಬೀಳ್ತೀವಿ. ಡಬ್ಬಿ ಮೇಲೆ ಬಿದ್ದಾಗ ಜೀವಗಳು ಹೋಗುವಂಥ ಸಂಭವ ಇರ್ತದೆ. ನಿಮ್ಮನ್ನು ನಂಬಿ ಸಾಕಷ್ಟು ಮನೆಯಾಗ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಸಾಕಷ್ಟು ಎಲ್ಲ ಇರ್ತದೆ. ಅದಕ್ಕೆ ದಯಮಾಡಿ ಯಾರು ಡಬ್ಬಿಗಳನ್ನು ಇದು ಮಾಡಬೇಡಿ. ಆಮೇಲೆ ಮುಖ್ಯವಾಗಿ ಕಂಬಗಳಿಗೆ ಯಾರು ಆಕಳ ಎಮ್ಮಿ ಆಡ ನಮ್ಮ KEB ಕಂಬಗಳಿಗೆ ದಯಮಾಡಿ ಯಾರು ಕಟ್ಟಬೇಡ್ರಿ. ಯಾಕಂದ್ರೆ ನಮಗೇನು ತೊಂದರೆ ಇಲ್ಲ ಅದರಿಂದ, ಆದ್ರೆ ವಾಯರ್ ನಮ್ದು ಯಾವಾಗ ಹರಿದು ಬಿಡ್ತದೆ, ಯಾವಾಗ ಲೋಡ್ ಹಾಕದ ಯಾರಿಗೂ ಗೊತ್ತಿರಂಗಿಲ್ಲ, ಅಥವಾ ಯಾವಾಗ ಸಿಡ್ಲು ಹೊಡಿತದೆ ಯಾವಾಗ ಗೊತ್ತು. ಸಿಡ್ಲು ಹೊಡೆದಾಗ ನಮ್ದು ವಯರ್ ಹೊಡೆದ್ರಿಂದ ಮಗ್ಳು ಸಿಡ್ಲು ಹೊಡೆದು ಕರೆಂಟ್ ಅಲ್ಲಿಗೆ ತೊಗೊಂಬರ್ತದೆ. ಅದೇನರ ಹರಿದು ಬಿತ್ತಂದ್ರೆ ಒಂದು ಜೀವ ಕಲಾಸ ಆಗ್ತದೆ. ಆಮೇಲೆ ಎಸ್ಪೆಷಲಿ ಕಬ್ಬು ಬಂದಮೇಲೆ ನಮ್ಮ ಎಲ್ಲ ಕಂಬ KEB ಮೊದಲೇ ಇರ್ತಾವ ಸಾಕಷ್ಟು, ಕೆಲವೊಂದಿಷ್ಟು ಬಾಗಿರ ಜೋತ್ ಬಿದ್ದಿರ್ತಾವ, ಎಲ್ಲ ನೀರು ಹುಯಿ ಎತ್ತು ಬಿಟ್ಬಿಟ್ಟಿರ್ತೇವೆ. ಸೊ ಕೆಲವೊಂದಿಷ್ಟು KEB ಗಮನಕ್ಕೆ ಬಂದಿರಂಗಿಲ್ಲ, ಅದನ್ನ ಕೆಲವೊಂದ್ಸಲ ಗಮನಕ್ಕೆ ಬಂದ್ರು ಕರ ಪಾಳೆ ಪ್ರಕಾರ ಕೆಲಸ ಮಾಡಕ್ಕೆ ಡಿಲೇನೂ ಆಗಿರ್ತದೆ. ಸ್ವಲ್ಪ ಹಂತದಲ್ಲಿ ಎಚ್ಚರಿಕೆಯಿಂದ ರೈತರು ಇರಬೇಕು. ಮತ್ತು ಒಂದ್ಸಲ KEB ಅವ್ರು ಹೇಳಿ ಒಂದ್ಮೇಲೆ ಜವಾಬ್ದಾರಿ ಮುಗಿಯಂಗಿಲ್ಲ, KEB ಅವ್ರು ಫಾಲೋ ಅಪ್ ಮಾಡ್ಬೇಕು, ನೋಡ್ರಿ ಅದಿನ ಮಾಡಿಲ್ಲ ನೀವು ಏನರ ಆದ್ರೆ ನಿಮ್ಗೆ ತೊಂದರೆ ಆಗ್ತದೆ ಅಂತೇಳಿ. ಯಾಕಂದ್ರೆ ಯಾರಿಂದನೂ ಯಾರಿಗೆ ಈ ಸಮಸ್ಯೆ ಐತೆ ಅದು ಗೊತ್ತದಲ್ಲ, ಅವರು ಕೂಡ ಅದಕ್ಕೆ ಅಷ್ಟೇ ಜವಾಬ್ದಾರಿ. ಇದರಿಂದ ಏನು ಸಮಸ್ಯೆ ಆಗತ್ತೆ ಗೊತ್ತಾದ್ಮೇಲೆ ಅವರು ಕೂಡ ಅದಕ್ಕೆ ಜವಾಬ್ದಾರಿ. ಅದಕ್ಕೆ ಏನೇ ಕಾಂಬ್ಗಳಾಗಿದ್ರು ಪಾಳೆ ಪ್ರಕಾರ ಕೆಲಸ ಮಾಡ್ತಿರ್ತಾರೆ, ಅದನ್ನು ಮಾಡ್ಕೋಬಹುದು. ರೈತನ ಸುರಕ್ಷತೆ ಎಷ್ಟು ಮುಖ್ಯ ಅದಂದ್ರೆ, ದೇಶಕ್ಕೆ ಒಬ್ಬ ರೈತ ಕಡಿಮೆ ಆದ್ನಂದ್ರೆ 50 ಮಂದಿ ಊಟ ಮಾಡುವಂಥ ಆಹಾರ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಲ್ಲರೂ ಯಾರು ನೀವು ರೈತರು ಮೊದಲು ನಿಮ್ಮ ತಲೆಯನ್ನು ತೆಗೀರಿ, ಭಾರತ ದೇಶದೊಳಗೆ 100 crore ಜನಸಂಖ್ಯೆ ಇದ್ರ 2% ಮಾತ್ರ ನೌಕರಿ ಮಾಡಕ್ ಸಾಧ್ಯ ಅದ. 98% ನೌಕರಿ ಮಾಡಕ್ ಸಾಧ್ಯಲ್ಲ. ಮತ್ತೆ ಎಲ್ಲಾರು ಸಾಲಿ ಕಲಿಸಿದವ್ರನ್ನು ನೌಕರಿ ಸಿಗ್ಲೈತೆ ಸಾಲಿ ಕಲಿಸಿದ್ರೆ ಅಂದ್ರ ನೌಕರಿ ಮಾಡಕ್ ಸಾಧ್ಯನೇ ಇಲ್ಲ. ನೌಕರಿ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಮುಂದೆ ಏನ್ ಮಾಡಕ್ ಸಾಧ್ಯ ಅದವರು? ಅದನ್ನ ನಿಮ್ಮ ಯೋಚನೆಗೆ ಬಿಟ್ಕೊಡ್ತೀನಿ. ಮೊದಲಿತ್ತು ನಾವೆಲ್ಲ 7ನೇತಕ್ಕ ಎಷ್ಟು ಮಂದಿ ಫೇಲ್ ಹಾಕಿದ್ರು ಅಂದ್ರೆ 20 ಇದ್ದೇವೆ ಅಂದ್ರೆ 7 ಅಟ್ಟೆ ಹೊರಗೆ ಬರ್ತಿದ್ದೆವು. 13 ಫೇಲ್ ಹಾಕಿದ್ರು. 13 ಫೇಲ್ ಆದವ್ರು ಎಲ್ಲರೂ ತಮ್ಮ ತಮ್ಮ ಕುಲಕಸಬು ಕಾಕಾಣ ಜೋಡಿ ಮುತ್ಯಾನ್ ಜೋಡಿ ಒಕ್ಕಲ್ತನಕ್ಕೆ ಹೋಗಿದ್ರು. ಬಡಿಗೆ ಇದ್ರೆ ಬಡಿಗೆತನ ಮಾಡಿದ ಅದೊಂದು ಕಾನ್ಸೆಪ್ಟ್ ಇತ್ತು. ಮುಂದೆ 10ನೇತಕ್ಕೆ ಬಂದಾಗ 3 ಪಾಸ್ ಆಗಿ ಹೊರಗೆ ಬರ್ತಿದ್ದೆವು. ಮುಂದೆ ಪಿ ಯು ಸಿಗೆ ಬಂದಾಗ 2 ಬರ್ತಿದ್ದೆವು. ಹಿಂಗಾಗಿ ಏನು ಉಳಿದಿದ್ದೆಲ್ಲರೂ ಹೋಗಿ ಏನು ಮಾಡ್ತಿದ್ರು ತಮ್ಮ ತಮ್ಮ ಕೆಲಸದೊಳಗೆ ಒಕ್ಕಲ್ತನರು ಎಲ್ಲ ಸೇರಿಬಿಡ್ತಿದ್ವಿ. ಇವತ್ತು ಪರಿಸ್ಥಿತಿ ಹಂಗಿಲ್ಲ. ಇವತ್ತು ನಿಮ್ಗೆ 7ನೇತಕ್ಕೂ ಫೇಲ್ ಆಗಂಗಿಲ್ಲ. 10ನೇತಕ್ಕೆ ಫೇಲ್ ಆದ್ರೆ ಮತ್ತೆ ಮಾರ್ಕ್ಸ್ ಕೊಟ್ಟು ಅದನ್ನು ಪಾಸ್ ಮಾಡ್ತಾರೆ. 12ನೇತಕ್ಕೆ 12 ಎಕ್ಸಾಮ್ ಬರೆಸ್ತಾರೆ. ನೀವು ಫೇಲ್ ಅನ್ನೋ ಕಾನ್ಸೆಪ್ಟ್ನೇ ಇಲ್ಲ. ನೀವು ಪಿ ಯು ಸಿ ಪಾಸ್ ಆದ್ಮೇಲೆ ಡಾಕ್ಟರ್ ಇಂಜಿನಿಯರ್ ಹೋದ್ಮೇಲೆ ಉಳಿದವರು ಕೋಚಿಂಗ್ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಕೋಚಿಂಗ್ ಕೋಚಿಂಗ್ 1 ಕೋಚಿಂಗ್ 2 ಕೋಚಿಂಗ್ 4 ಯಾವ ಭಾರತ ದೇಶದ ಯುವಕರಂತ ನಾವೇನು ಮಾತಾಡ್ತೀವಲ್ಲ 18-21 ಅಂದ್ರೆ ನಮ್ಮ ಪದವಿ ಬರುವಂಥದ್ದು ನಾವು ಮದುವೆ ಆಗೋ ವಯಸ್ಸು ಬರುವಂಥದ್ದು ಅಲ್ಲಿಂದ ನಾವು ಸದೃಢರು. ಎದಕ್ಕೆ ಸದೃಢರು? ದುಡಿಯಕ್ಕೆ ಸದೃಢರು. 21 ವರ್ಷದಿಂದ ನಾವು 30 ತನಕ ಕೋಚಿಂಗ ಅದು ಇದು ತಿರುಗಾಡಿದೆವು ಅಂದ್ರೆ ಆ ವಯಸ್ಸು ಆ ಏಜ್ದೊಳಗೆ ನಾವು ದುಡಿಲಾರ ಬಿಟ್ಟೆವು ಅಂದ್ರೆ ಮುಂದೆ ಎಂದೂ ಮೈ ಬಗ್ಗಕ್ಕೆ ಸಾಧ್ಯಲ್ಲ, ನಾವು ದುಡಿಯಕ್ಕೆ ಸಾಧ್ಯಲ್ಲ. ಏನೇ ಕೋಚಿಂಗ್ ತಗೊಳ್ಳಿ ಮನೆಯಾಗ ಬಂದು ದುಡಿಯುವಂಥ ವ್ಯವಸ್ಥೆ ಆಗ್ಬೇಕು. ಎಷ್ಟೇ ಕಲೀಲಿ ಮನೆಯಾಗ ಬಂದು ದುಡಿಯುವಂಥ ವ್ಯವಸ್ಥೆ. ಎಷ್ಟು ದುಡ್ಕೋತಿರ್ತ ಅಷ್ಟು ಆರೋಗ್ಯ ಇರ್ತದೆ. ಯಾವ ರೈತನ ಬೆವರು ಆ ಮಣ್ಣಾಗ ಬೀಳ್ತದ ಆ ಮಣ್ಣು ಮಾತ್ರ ಅವ್ನಿಗೆ ಒಲಿಯಕ್ಕೆ ಸಾಧ್ಯ. ನಿಮ್ಮ ಬೆವರು ನಿಮ್ಮ ಹೊಲ್ದಾನ ಮಣ್ಣಿಗೆ ಬಿದ್ದಾಗೆ ಆ ಮಣ್ಣು ನಿಮಗೆ ಒಲಿತದ ಹೊರತು ನಿಮ್ಮ ಬೆವರು ಅಲ್ಲಿ ಬೀಳಲಾರ ಆ ಮಣ್ಣು ನಿಮಗೆ ಒಲಿಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕುವೆಂಪು ಅವ್ರು ಎಷ್ಟು ಚಂದ ಬರ್ದಾರ ಗೊತ್ತನ್ರಿ? ಹಾ, ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತ ಬರ್ದಾರ. ಎಷ್ಟು ಚಂದ. ಹಾ, ಅದನ್ನ ನೀವು ಕೇಳಿದ್ರಿ ಅಂದ್ರೆ ಸಂಪೂರ್ಣವಾಗಿ ಹಾಡುಗಳನ್ನ 10 ಕೇಳಿದ್ರೆ ಅರ್ಥ ತಿಳ್ಕೊರಿ ನೀವು. ಯಾವತ್ತು ರೈತಲ್ಲ ಯೋಗಿ ಯೋಗಿ ಯೋಗಿ ಅಂದ್ರೆ ಯಾರಿ? ತಪಸ್ಕುಂದ್ರ ಯೋಗಿ ಅಂತಾರ. ಆ ಯೋಗಿ ತಪಸ್ ಕೂತಾಗ ಮಾತ್ರ ಒಲಿತದ. ಏನ್ ಒಲಿತದ? ಕೃಷಿ ಒಲಿತದ. ಕೃಷಿ ಒಲಿಬೇಕಂದ್ರ ನಾವು ಬರೇ ಒಕ್ಕಲ್ತನ ಮಾಡಿದ್ರೆ ಸಾಧ್ಯ ಇಲ್ಲ, ಅದ್ರ ತಪಸ್ ಮಾಡಿದ್ರೆ ಮಾತ್ರ, ತಪಸ್ ಮಾಡಿದ ವ್ಯಕ್ತಿಗೆ ಮಾತ್ರ ಇವತ್ತು ಕೃಷಿ ಒಲಿಯಕ್ ಸಾಧ್ಯ ಅದ. ನಾನು ಕೊನೆಯದಾಗಿ ಒಂದೇ ಒಂದು ನಾನು ಅನ್ಬೋದು ಮಾತು ನಿಮ್ಗೆ ಹೇಳ್ತೇನೆ. ಯಾವತ್ತು ನಿಮ್ಮ ಈ ಭೂಮಿ ಮೇಲೆ ಏನಾದರೂ ಹಂಗೆ ಕೂತು ತಿನ್ನಾಕ ಅಧಿಕಾರ ಯಾರಿಗೈತಪ್ಪ ಅಂದ್ರ, ಅಂದ್ರೆ ದುಡಿಲಾರ ತಿನ್ನಾಕ ಅಧಿಕಾರ ಯಾರಿಗೈತಪ್ಪ ಅಂದ್ರ ಕುಡ್ರಿಗೆ ಕುಂಟ್ರಿಗೆ ಅಂಗವಿಕಲರು ಮಾತ್ರ ದುಡಿಲಾರ ತಿನ್ನಾಕ ಇಲ್ಲಿ ಹಕ್ಕದ. ಉಳಿದವ್ರ ಕೈಯ ಕಾಲ ಕಣ್ಣ ಎಲ್ಲಾ ಸುದ್ದಿದ್ದವರು ದುಡಿದು ತಿನ್ನುವಂತ ವ್ಯವಸ್ಥೆ ಆಗ್ಬೇಕು. ಇಲ್ಲ, ಎಲ್ಲಾ ಸುದ್ದಿದ್ದವರು ಕೂತು ತಿಂದೇವು ಅಂದ್ರೆ ಪ್ರಕೃತಿ ವಿರೋಧ ಆಗ್ತದ. ಇವತ್ತು ಕುಡ್ರು ಕುಂಡ್ರು ಸಹಿತ ದುಡ್ಕೊಂಡ್ ತಿನ್ನುವಂತ ಮಾಡಲ್ ಮಾದರಿ ಬಿಸ್ನೆಸ್ ಮಾಡಿ ವ್ಯವಹಾರ ಮಾಡಿ ಇನ್ನೊಂದು ಮಾಡಿ ಬದುಕುವಂತರೊಳಗೆ ಎಲ್ಲಾ ಸುದ್ದಿದ್ದವರು ದುಡಿದು ತಿನ್ಬೇಕು. 21-35 ಇರೋರು ಏನ್ರ ಖಾಲಿ ಕೂತಿದ್ ಮನಿ, ಖಾಲಿ ಕೂತಿದ್ ಓಣಿ, ಖಾಲಿ ಕೂತಿದ್ ಊರ, ಖಾಲಿ ಕೂತಿದ್ ತಾಲೂಕು ಏನಾರ ಇತ್ತಂದ್ರ ಅಲ್ಲಿ ಸಾಕಷ್ಟು ಗೊಂದಲಗಳು, ಯಾವುದೇ ಅಭಿವೃದ್ಧಿ ಆಗಕ್ ಸಾಧ್ಯ ಇಲ್ಲ. ಆ ವಯಸ್ಸಿನ ಮೇಲೆ ನಾ ದುಡಿಬೇಕು. ದೋತ್ರದವ್ರು ರುಂಬಲ್ದವ್ರು ಹೋದ್ಮೇಲೆ ಆ ದೇವರೇ ನಮ್ಮನ್ನ ಕಾಪಾಡ್ಬೇಕು. ನನ್ನ ನಂಬರ್ ನೋಟ್ ಮಾಡ್ಕೋರಿ, 7204-131-659. ಇಷ್ಟು ಹೇಳಿ ತಮ್ಮೆಲ್ರಿಗೂ ನಮಸ್ಕಾರ ಹೇಳ್ತೀನಿ. ಧನ್ಯವಾದ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸಾವಯವ ಪದ್ಧತಿಯಲ್ಲಿ ಬೆಲ್ಲದ ತಯಾರಿಕೆ ಮತ್ತು ಮಾರಾಟ ಈ ವಿಷಯ ಕುರಿತು ಬಸವನ ಬಾಗೇವಾಡಿಯ KPTCL ಕಿರಿಯ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಶೇಖರ್ ರೆಡ್ಡಿ ಅವರ ಧ್ವನಿಮುದ್ರಣವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? QR ಸ್ಕ್ಯಾನ್ ಮಾಡ್ತೀರಿ? ಬಿ ಹಣದ ಕನಸು ಕಾಣ್ತೀರಿ? ಸಿ UPI ಪಿನ್ ಹಣ ಕಳುಹಿಸಲು ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ? ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್. ಆಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ, ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. ಯುಪಿಐ ಮೂಲಕ ಜನಹಿತಕ್ಕಾಗಿ ಜಾರಿಗೆ. ನಿತ್ಯ ಜ್ಞಾನಿಯಾದ ಮೇಲೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಚಿಂತೆಯಾತಕೆ ಸತ್ಯವಂತರ ಸಂಗವಿರಲು, ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಚಿಂತೆಯಾತಕೆ ಪರರಿಗೆ ಕದ, ತಾನು ಉನ್ನದೆ ಪರರಿಗೆ ಕದ ಧನವಿದಾತಕೆ ಮಾನಹೀನಾಗಿ ಬಾಳುವ ಮನುಜನೇತಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಯಾತಕೆ ಮಾನನೀಯ ತೋರೆದ ಮೇಲೆ ಭೋಗವ್ಯಾತಕೆ, ಮಾನನೀಯ ತೋರೆದ ಮೇಲೆ ಭೋಗವ್ಯಾತಕೆ, ಭೋಗವ್ಯಾತಕೆ ಸತ್ಯವಂತರ ಮಾತು ಕೇಳದೆ ಮಲೆತು ನಾಡೇವ, ಮಾತು ಕೇಳದೆ ಮಲೆತು ನಾಡೇವ ಮಕ್ಕಳಾತಕೆ ಏ ಮಾತು ಕೇಳದೆ ಮಲೆತು ನಾಡೇವ ಮಕ್ಕಳಾತಕೆ ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿರ